ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಮತ್ತು ಜೇನು ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರುವ ಜೊಯ್ಡಾ ತಾಲೂಕಿನ ಕೊಂದ ಗ್ರಾಮದ ಶಾನು ಅರ್ಜುನ್ ಖೋಲ್ಕರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶಾನು ಅರ್ಜುನ್ ಖೋಲ್ಕರ್ ಅವರಿದ್ದಾರೆ. ಇವರು ಕೊಂದ ಗ್ರಾಮದವರು, ಇದು ಜೊಯ್ಡಾ ತಾಲೂಕಿನಲ್ಲಿದೆ. ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಸಾವಯವ ಪದ್ಧತಿಯೊಳಗೆ ಏನೇ ಬೆಳೆ ಬೆಳೆದ್ರು ಸಾವಯವ ಪದ್ಧತಿಯೊಳಗೆ ಬೆಳೆಯೋರು ಅಂತ. ಜೊತೆಗೆ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸಗಣಿ ಗೊಬ್ಬರ ಇರಲಿ ಮನೆಯಲ್ಲಿ ಅಂತೇಳಿ ಒಂದಿಷ್ಟು ಆಕಳು ಸಾಕಿದ್ದಾರೆ. ಈ ನಿಟ್ಟಿನೊಳಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಜಮೀನು ಎಷ್ಟಿದೆ? ನನ್ನ ಜಮೀನು ಟೋಟಲ್ ಸರ್ 20 acres ಇತ್ತು. 20 acres ಸುಮಾರು ನಾ ಭತ್ತ 13 acres ಸುಮಾರು ಮಾಡ್ತಾ ಇದ್ದೆ ಸರ್. ಉಳಿದ ಜಮೀನಲ್ಲಿ ನಾನು ಸುಮಾರು 3 acres ಸುಮಾರು ತೋಟಗಡೆ ಮಾಡಿದ್ದೆ ಸರ್. ಅಡಿಕೆ ತೋಟ, ಆ ತೆಂಗು ಬಾಳೆಗಿಡ ಇಂದ ಹಾಕಿ ನಾನು ಅನಾನಸು ಇದನ್ನು ಮಿಶ್ರ ಬೆಳೆಯನ್ನು ಬೆಳಿತಾ ಇದ್ದೆ ಸರ್. ಅದರಲ್ಲಿ ಪೂರ್ತಿ ನಾವು ಸಾವಯವನೇ ಮಾಡ್ತಾ ಇದ್ದೆ ಸರ್. ಮತ್ತೆ ಭತ್ತದಲ್ಲಿ ಹಾಗೆ ನಮ್ಮ ಅನವಶ್ಯಕವಾಗಿ ಇನ್ನೂ ಸಾವಯವನೇ ಇದೆ ಸರ್. ಇನ್ನು ಮುಂದೆ ಸಾವಯವನಲ್ಲಿ ನಾವು ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ. ಮತ್ತು ನಾವು ಮಾಡ್ತಾ ಇದ್ದರೆ ಇನ್ನೂ ರೈತರು ಮಾಡಬೇಕು. ನಾವು ಸಾವಯವ ಮಾಡಿದರೆ ನಮ್ಮ ಪ್ರಕೃತಿಯಲ್ಲಿ ಯಾವುದೇ ಹಳೆಯ ಕಾಲದಿಂದ ನೋಡ್ತಾ ಇದ್ದೇವೆ ಏನಾದರೂ ನಮ್ಮ ಪರಿಣಾಮ ಬರೋದಾಗಿತ್ತು. ಆರೋಗ್ಯ ದೃಷ್ಟಿಯಿಂದ ಯಾರಿಗೆ ನಾವು ಇನ್ನೂ ಆಗಲಿಲ್ಲ ಕಾಣಿಸ್ತದೆ. ಹಿಂಗೆ ಈ ಥರ ಆಗಿ ಇನ್ನೊಬ್ಬರು ಸಹ ರೈತರು ಸಾವಯವನೇ ಮಾಡಬೇಕು. ಮತ್ತು ನಾವು ಬೆಳೆದ ಭತ್ತವನ್ನು ಇನ್ನೊಬ್ಬರಿಗೆ ನಾವು ಕೊಡ್ತೀವಿ, ಅದನ್ನು ಸಹ ಸಾವಯವ ಆಗಿ ನಮ್ಮ ಬದುಕಬೇಕು ಎನ್ನುವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೆ. ಮತ್ತು ಎಲ್ಲ ರೈತರು ಸಾವಯವದಲ್ಲಿ ತೊಡಗಬೇಕು ಎನ್ನುವ ಇಚ್ಛೆ ಇದೆ. ಯಾಕೆಂದರೆ ಸಾವಯವದಲ್ಲಿ ಯಾಕೆ ಮಾಡೋದಿಲ್ಲ ಅಂದರೆ, ನಾವು ಭತ್ತ ನಾವು ನಾಟಿ ಮಾಡುವಾಗ ಫಸ್ಟ್ನಲ್ಲಿ ಚಿಗುರು ಚೆನ್ನಾಗಿ ಬರೋದಿಲ್ಲ. ಅವರೇನು ಮಾಡ್ತಾರೆ, ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಾರೆ, ಹಿರಿಯ ಆಗಲಿ ಡಿಎಪಿ ಇಂಥ ಯೂಸ್ ಮಾಡಿಕೊಂಡು ಅವ್ರಿಗೆ ಫಾಸ್ಟ್ ಅವ್ರಿಗೆ ಚಿಗುರು ಬಂದ ಮೇಲೆ ಅವ್ರಿಗೆ ಅನಿಸ್ತದೆ ನಮ್ಮ ಬೆಳೆ ಚೆನ್ನಾಗಿ ಬರ್ಬೋದು ಈ ವರ್ಷ ಅಂತ ಅವರು ಮಾಡ್ತಾರೆ. ನಾನು ಹಾಗಿಲ್ಲ, ನಾನು ಚಿಕಣಿ ಗೊಬ್ಬರ ಇತ್ತು ಸಸಿ ಮಾಡುವಾಗ ಮಾತ್ರ ಅದಕ್ಕೆ ಹಾಕ್ತೀವಿ ಸರ್. ಎಷ್ಟು ಸ್ವಲ್ಪ ಇದ್ರೆ ಬೇರೆ ಇದರಲ್ಲಿ ಹಾಕ್ತೀವಿ ಇಳುವಳಿಕೆ, ಅದರ ಮೇಲೆ ನಾನು ಹಾಕ್ತೀವಿ ಸರ್. ನನಗೆ ಅನಿಸುತ್ತೆ ಸಸಿ ನಾಟಿ ಮಾಡಿದ ಮೇಲೆ ನನ್ನ ಭಾಳ ಡಿಮಾಂಡ್ ಕಾಡ್ತಾ ಇದೆ, ಅವರು ಫಾಸ್ಟ್ ಆಗಿ ಹೋಗ್ತಾ ಕಾಣ್ತದೆ. ಆದರೆ ಅವರು ಏನು ಮಾಡ್ತಾರೆ, ಬೆಳೆದ ಮೇಲೆ ಅವರಿಗೆ ಕ್ರಿಮಿಕೀಟಗಳು ಬಹಳ ಇತ್ತು ಸರ್. ಕ್ರಿಮಿಕೀಟಿನಂದ್ರೆ ಅವರಿಗೆ ಔಷಧಿ ಯೂಸ್ ಮಾಡ್ತಾರೆ ಕೆಮಿಕಲ್ ಅಂತ, ಅವ್ರು ಮಾಡಿಕೊಂಡು ಸುಧಾರಿಸ್ಕೊಂಡು ಹೋಗ್ತಾರೆ. ನಾನು ಏನು ಮಾಡ್ತೀವಿ, ಏನೇನು ಹಚ್ಚೋದಿಲ್ಲ, ಎಷ್ಟು ಕೆಮಿಕಲ್ ಬಂದರೂ ಪೂರ್ತಿ ತಿನ್ಕೊಂಡು ಹೋದ್ರೂ ಸಹ ನಾನು ಏನು ಉಪಯೋಗ ಮಾಡ್ತಿಲ್ಲ. ಅಲ್ಲಿ ನಾನು ಪ್ರಾಕ್ಟಿಕಲ್ ಮಾಡ್ತಿದ್ದೆ ನನ್ನ ಜೀವನದಲ್ಲಿ, ಯಾಕೆಂದರೆ ತಂದೆಯವರು ಮಾಡ್ಕೊಂಬಂದ್ರೆ ಅದಕ್ಕಿಂತ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಮಾಡಬೇಕು. ಆದರೆ ಸಾವಯವದಲ್ಲಿ ತಾಕತ್ತು ಏನಿತ್ತು ನಮ್ಮ ಭೂಮಿಯಲ್ಲಿ, ಮತ್ತು ಇದು ಗೊಬ್ಬರ ಹೊಡ್ತಾರೆ ಅವ್ರಿಗೆ ಏನು ತಾಕತ್ತು ಇತ್ತು ಗೌರ್ಮೆಂಟ್, ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಆದರೆ ಎಷ್ಟು ತಿನ್ಕೊಂಡು ಹೋದ್ರೆ ನಾನು ಏನು ಮಾಡೋದಿಲ್ಲ, ತನ್ನ ತಾನೇ ಅವ್ರು ಡೆವಲಪ್ ಆಗ್ತಾ ಹೋಗ್ತೀವಿ ಗಿಡ. ಈ ಥರ ಆಗಿ ಕೊನೆಯಲ್ಲಿ ಅವ್ರ ಬೆಳವಣಿಗೆ ಸಹ ಹಂಗೆ, ಅವರು ಫಸಲು ಬಂದಾಗ ನಮ್ಮ ಲೇಟ್ ಆಗ್ತೀವಿ, ಸ್ವಲ್ಪ 15 days ಫಸ್ಟ್ ಆದರೆ ಅದು ಲೇಟ್ ಆಗಿ ಬರ್ತದೆ. ಮತ್ತು ಅದರಲ್ಲಿ ನೀಟಾಗಿ ನೋಡೋದಂದ್ರೆ ನೀರು ನೀರಾವರಿ ಸರಿಯಾಗಿ ನೀಟಾಗಿ ನೋಡ್ತೀವಿ ಸರ್. ಅದಕ್ಕೆ ನೀರಿನಲ್ಲಿ ಏನು ಕಡಿಮೆ ಇರುವುದು ಈ ಥರ ನೋಡಿಕೊಂಡು ಅವರು ಎಲ್ಲ ವ್ಯವಸ್ಥೆ ಮಾಡ್ತಾ ಆ ಥರ ಮಾಡ್ತಾ ಇದ್ವಿ. ಕಡೆಗೆ ಅವರು ಬೆಳೆದಲ್ಲಿ ಏನಾಗ್ತದೆ, ಅವರು ಒಂದು 1 acre 20 kg ಬಂದರೆ ನನ್ನ ಸಾವಯವ 17 ಬರ್ತೀವಿ ಸರ್. ಅದರ ಡಿಫ್ರೆನ್ಸ್ ಇದ್ರ ಬಗ್ಗೆ ಅನಿಸ್ತದೆ ನನಗೆ. ನನ್ನ ಜಮೀನು ನಾವು ಯಾವ ಥರ ಇರ್ತದೆ ಆ ಥರ ಜಮೀನು ಇರಬೇಕು, ಎಷ್ಟು ಅಕ್ಕಟ್ಟು ಇರಬೇಕು ಜಮೀನಲ್ಲಿ ಅಂದ್ಕೊಂಡು ನಾವು ಬೆಳೆಸ್ತಿದ್ದೆ. ನಾವು ಬೆಳೆದ ಮೇಲೆ ನನ್ನ ಅಕ್ಕಿಗಳಿಗೆ ನನ್ನ ಸರ್ಗಳು ಸ್ಕೂಲ್ನವರು ಎಲ್ಲರೂ ಬಹಳಷ್ಟು ಇದು ಮಾಡ್ತಾರೆ. ಬೇಡಿಕೆ ಇತ್ತು ಸಣ್ಣ ನಿನ್ನ ಅಕ್ಕಿ ನನಗೆ ನನಗೆ ಕೊಡಿ ಅಕ್ಕಿ, ನಮ್ಮ ಭತ್ತ ತಗೊಂಡು ಅಕ್ಕಿ ಮಾಡ್ಕೊಂಡು ತಿಂತಾಯಿದ್ರು ಅವರು. ಅಂದರೆ ಅವ್ರು ಕೆಲವು ರುಚಿ ಇದ್ದವರು. ಇನ್ನೂ ಇಲ್ಲಿ ಸಹ ಡಿಮ್ಯಾಂಡ್ ಇತ್ತು ನಮ್ಮ ಊರಿನಲ್ಲಿ ಸಮೀಪ, ನೀವು ಸಾವಯವ ಮಾಡ್ತಾ ಇದ್ದೀನಿ ಅಕ್ಕಿ ಕೊಟ್ಟರಿ ಅಂತ. ಅದೇನಾಗ್ತಿತ್ತು ನನಗೆ ತಿರ್ಕೊಳ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಅಂದರೆ ನಾ ಮಾರ್ಕೆಟಿಂಗ್ ಕೂಡ ಹೋಗಿದ್ದಾರೆ, ಫ್ರೀ ಇರಬೇಕು. ಅಸಲಿಗೆ ನಾವು ನೋಡ್ತೀವಿ ಮಿಲ್ಲಲ್ಲಿ ಡೈರೆಕ್ಟ್ ಅವ್ರಿಗೆ ಕುತ್ರವಾಗಿ ಕೊಡ್ಬಿಡ್ತೀವಿ ನಾವು, ಮತ್ತೆ ಕೇಸ್ ತೊಗೋತೀವಿ ಆ ಥರ ಇದು ವ್ಯವಹಾರ ಮಾಡೋದಿಲ್ಲ ಡೈರೆಕ್ಟ್ಲಿ. ಈ ಥರ ಕೃಷಿಯಲ್ಲಿ ನಾವು ತೊಡಗಿ ಮೇಲೆ ನಾವು ಸಾವಯವನೇ ನಾವು ತರಕಾರಿ ಮಾಡ್ತೀವಿ ಸರ್. ಸ್ವಲ್ಪ ಪ್ರಮಾಣ ಮಾಡಿಕೊಂಡು ನಾವು ತಿಂತೀವಿ. ಅದನ್ನು ಮಾಡುವಾಗ ಈ ವರ್ಷ ಅವರು ಕಾಳಿ ನದಿಯವರು ಭಾಳ ಸಪೋರ್ಟ್ ಮಾಡಿಕೊಂಡು ನಮಗೆ ಐಬಾಕ್ಸ್ ಆಗಲಿ ಪಂಪ್ ಸೆಟ್ ಮಾಡಿಕೊಂಡು ರಿಪೇರ್ ಸಿಸ್ಟಮ್ ಮಾಡಿಕೊಂಡ್ರು. ಆವಾಗ ನನ್ನ ಮಹಿಳೆಯರಿಗೆ ನಾನು ಸ್ವಲ್ಪ ಮುಂದೆ ಹೋಗಲಿ ಅಂದ್ಕೊಂಡು ಅವರು ಸಹಾಯ ಮಾಡಿದ್ರು, ಅಂದರೆ ಅವ್ರಿಗೆ ಈಗ ಒಂದು ಕೆಲಸ ಆಗಲಿ ಅಂದ್ಕೊಂಡು ಅವರು ಎಲ್ಲ ಇಂಟ್ರೆಸ್ಟ್ ಕೊಂಡ್ರು, ಮತ್ತೆ ಒಂದು ಕಮಿಟಿ ಮಾಡಿ ಹಂಗೆ ಮಾಡಿ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವ ಅಂದ್ಕೊಂಡು ವಿಚಾರ ಮಾಡಿಕೊಂಡ್ರು. ಮತ್ತು ಇವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು, ಆ ವಿಚಾರದಲ್ಲಿ ಅವ್ರಿಗೆ ಹೇಳಿಬಿಟ್ರು. ಆ ಕಡೆಗೆ ಅವ್ರು ರೆಡಿ ಆಯಿತು. ಅವರು ನಾವು ಟ್ರ್ಯಾಕ್ಟರ್ ಮಾಡೋ ನಮ್ಮ ಇದು ಜಮೀನು ಅವರು ತನ್ನಂತಾನೇ ಅವರು ಎಲ್ಲ ತನ್ನ ಎಷ್ಟು ಜಾಗ ತಗೊಂಡು ಅವ್ರು ಮಾಡಿಬಿಟ್ಟಾರೆ. ಮತ್ತು ಚಲೋ ಈ ವರ್ಷ ಬೆಳೆ ಬಂದಂತ ಕಾಣಿಸ್ತದೆ, ಯಾಕೆಂದ್ರೆ ಪೂರ್ತಿ ಸಹಾಯ ಮಾಡಿದ್ರು. ಅದರಲ್ಲಿ ನಾವು ಮಾಡುವ ಅಟ್ಟಿ ಮಾಡುವ ನನ್ನ ಹೆಂಡತಿಯವರು ನಾನು ಏನು ಮಾಡಿದ್ರು ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮಾಡಿದ್ವಿ. ಅದರಲ್ಲಿ ಮತ್ತು ಅವರದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಯಿತು, ಭಾಳ ಡಿಫ್ರೆನ್ಸ್ ಕಾಣಿಸ್ತು. ಯಾಕೆಂದ್ರೆ ಸಿಂಪಲ್ ನೋಡುವ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಏನು ಡಿಫ್ರೆನ್ಸ್ ಐತಿ, ಇನ್ನು ಪ್ರಾಕ್ಟಿಕಲ್ ಆಗ್ತಾ ಹೋಗ್ಬೇಕು ಅಂದರೆ ನಾವು ಏನು ಬೆಳೆಯನ್ನು ಮುಂದೆ ಒಳ್ಳೆ ಮಾಡ್ಬೋದು. ಅದರಲ್ಲಿ ನನಗೆ ಯಾವುದು ಟೊಮೆಟೊ ಆಗಲಿ ಯಾವುದು ಒಳ್ಳೆ ಬೆಳೆ ಸಿಕ್ತು, ನನ್ನ ಇಳುವರಿ ಬಹಳ ಚೆನ್ನಾಗಿ ಸಿಕ್ತು, ಫಸ್ಟ್ ಕ್ವಾಲಿಟಿ ನಂದೇ ಅದರಲ್ಲಿ ಬೆಳೆ ಬಂತು. ಹೀಗೆ ಅನಿಸುತ್ತೆ, ಯಾಕೆಂದ್ರೆ ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಕಲಿತಾ ಹೋಗ್ಬೇಕು ಅಂದ್ರೆ ನಾವು ಅದರಲ್ಲಿ ಸುಧಾರಣೆ ಆಗಬಹುದು. ಆ ವಿಚಾರದಲ್ಲಿ ನನ್ನ ಸಾವಯವದಲ್ಲಿ ಬಹಳ ಇದು ಮಾಡ್ತಾ ಇದ್ವಿ. ಅದೇ ರೀತಿ ನಾವು ಅಡಿಕೆ ತೋಟದಲ್ಲಿ ಹಂಗೆ ಕೆಲವರು ಏನಂತಾರೆ ಗಡ್ಡ ಹೊಡೆದ್ಕೊಳ್ಳೆ ಡೈರೆಕ್ಟ್ ಮಣ್ಣು ಹಾಕ್ತಾರೆ, ಅದೇ ಮಣ್ಣಿನಲ್ಲಿ ಅವರು ನಾಟಿ ಮಾಡ್ತಾರೆ, ಎರಡನೇ ವರ್ಷದಿಂದ ಗೊಬ್ಬರ ಹಾಕ್ತಾರೆ, ಸಾವಯವನೇ ಹಾಕ್ತಾರೆ. ಈ ತರ ಕೆಲವರು ಮಾಡ್ತಾರೆ, ನನ್ನ ಹಂಗಿಲ್ಲ. ನಾನು 2 ಫೂಟ್ ಗಡ್ಡ ಹೊಡೆದ್ಕೊಳ್ಳೆ ಇದು ಮಣ್ಣು ಸಾವಯವ ಅದು ಮಣ್ಣು ಹಾಕಿ ಅದರಲ್ಲಿ 2 ಬುಟ್ಟಿ ಹಾಕಿ ನಾಟಿ ಮಾಡ್ತೀವಿ ಸರ್. ಮತ್ತು ಸಗಣಿ ಗೊಬ್ಬರನೇ ಏನು ಹಾಕುದಿಲ್ಲ ಅಂದ್ರೆ ನಾನು ನೋಡುವ ಅವರು ಜಂಗಲದಲ್ಲಿ ಯಾವ ಸಾವಯವ ಬೆಳೀತಾರೆ ಆ ಥರ ನಾನು ಬೆಳಬೇಕು ಅನ್ನೋ ವಿಚಾರದಲ್ಲಿದೆ. ಮತ್ತು ನೀರಿನ ಸಹ ವ್ಯವಸ್ಥೆ ಮಾಡಲಿಲ್ಲ, ಯಾವ ಥರ ತಂಪು ಇರ್ತದೆ ಆ ತಂಪಿನಲ್ಲಿ ನಾವು ಅಡಿಕೆ ತೋಟದಲ್ಲಿ ಮಾಡಿದ್ವಿ. ಅದನ್ನ ಮಾಡಿಕೊಂಡು ಬೆಳವಣಿಗೆ ನೋಡಿದ್ರೆ ಸ್ವಲ್ಪ ಕಮ್ಮಿ ಅನ್ಸ್ಕೊಳಿಸ್ತದೆ, 2ನೇ ವರ್ಷ ಆದ್ಕೊಳ್ಳೆ ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೊಂಡಿಲ್ಲ. ಆದರೆ ಬೆಳವಣಿಗೆ ನೋಡಿದ್ರೆ ಇವಳವರಿಗೆ ಕರೆಕ್ಟ್ ಬಂದ್ರೆ ನೆನಸ್ತಾರೆ, ಗೊಬ್ಬರ ಹಾಕಿದ್ರು ಏನಿಲ್ಲ, ಅವ್ರಿಗೆ ಏನು ತಾಕತ್ ಇರ್ತೈತಿ, ಅವ್ರ ತಾಕತ್ನಲ್ಲಿ ಇದ್ರೆ ಅದು ಗಿಡ 100% ಅವರು ತನ್ನಂತಾನೆ ಇಳುವರಿ ಬರ್ತದೆ ಅಂತ ಕೊಡ್ತಾ ಇತ್ತು ನನಗೆ. ನಾವು ಮಗುವಿಗೆ ಯಾವ ಥರ ನಾವು ಪೋಷಣೆ ಮಾಡ್ತಾ ಆ ಥರನೇ ಅದು ಗಿಡನೇ ತನ್ನ ತಾಕತ್ತು ಬರ್ತಾರೆ, ಆ ತಾಕತ್ತಿನಲ್ಲಿ ಬೆಳೆ ಕೊಡ್ತಾರೆ ಅಂದ್ಕೊಂಡು ನಾವು ಒಂದು ಸಮಯದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಸರ್. ಮತ್ತು ಸಗಣಿ ಗೊಬ್ಬರ ಅಲ್ಲಿ ಬೆಳೆ ಉಳಿಕೆ ಏನಿರುತ್ತೆ ಅದು, ಮತ್ತೆ ಅರಣ್ಯದಾಗ ಒಂದಿಷ್ಟು ಮಣ್ಣು ತಂದು ಹಾಕೋದು ಇಂಥವೆಲ್ಲ ಮಾಡ್ತಾ ಇದ್ದೀವಿ ಸರ್. ಜೀವಾಮೃತ ಅಂತ ಏನು ಮಾಡ್ತಾರೆ? ಜೀವಾಮೃತ ನಾನು ಯೂಸ್ ಮಾಡಲಿಲ್ಲ ಸರ್. ಜೀವನ ಅಂದ್ರೆ ಅದು ಪ್ರಾಕ್ಟಿಕಲ್ ಹೇಗೆ ತರ ಮಾಡಬೇಕು ಅನ್ನೋದು ಇನ್ನೂ ಮಾಡಲಿಲ್ಲ ಸರ್ ಜೀವಾಮೃತದಲ್ಲಿ. ಈಗ ನಾವು ಹೈಬ್ರಿಡ್ ತಳಿಗಳನ್ನು ಬಳಸ್ತೀವಿ. ಹೈಬ್ರಿಡ್ ತಳಿಗಳನ್ನು ಬೆಳೆಸಿದಾಗ ಅವು ಸಾವಯವ ಕೃಷಿಗೆ ಸ್ಪಂದಿಸೋದಿಲ್ಲ ಅನ್ನುವಂತ ಒಂದು ತಿಳುವಳಿಕೆ ಇದೆ, ಹಂಗೇನು ಅನಿಸಿದೆ? ಸಾವಯವದಲ್ಲಿ ಸಲ ಏನಾಗ್ತಾರೆ ಅವರು ರಾಸಾಯನಿಕ ಯೂಸ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಬೆಳೆ ಸ್ವಲ್ಪ ಇವಳಿಗೆ ಹೆಚ್ಚು ಬರ್ತದೆ, ಮತ್ತು ಇದರಲ್ಲಿ ಸ್ವಲ್ಪ ಕಮ್ಮಿ ಬರ್ತದೆ. ಆದರೆ ರೋಗಾಣುಗಳ ಬಗ್ಗೆ ಎಷ್ಟು ನಾವು ಕಂಚಿ ತಗೊಬೇಕಿಲ್ಲ ಚಿಂತೆ, ಯಾಕೆಂದರೆ ಅವರು ಇವತ್ಕೊಳ್ಳೆ ತಕ್ಷಣ ಚಿಗುರು ಬಂದರೆ ಎಲ್ಲ ಕ್ರಿಮಿನಾಶಕ ಮಾಡ್ತಾರೆ, ಇವರು ತನ್ನ ತಾನೇ ಅವರು ಇದು ಮಾಡಿಕೊಡ್ತಾರೆ ಸರ್. ಅವ್ರಿಗೆ ಏನು ಬೇಕಂತಿಲ್ಲ, ಔಷಧ ಹೊಡಬೇಕಂತಿಲ್ಲ, ನಾನು ಡೈರೆಕ್ಟ್ ಬಿಡ್ತೇನೆ, ಏನು ಮಾಡೋಕೆ ಹೋಗುದಿಲ್ಲ. ಕೆಲವರು ಹೇಳ್ತಾರೆ ಇಲ್ಲಿ ನೀವು ಕೆಮಿಕಲ್ ಏನು ಯೂಸ್ ಮಾಡ್ರಿ ಔಷಧ ಹೊಡಿ ಅಂತಾರೆ, ಇಲ್ಲವ ಏನು ಹೊಡೋದಿಲ್ಲ, ಅವರು ತನ್ನ ತಾನೇ ಆಗ್ತದೆ ಅನ್ಕೊಂಡು. ಆದರೆ 20 ಚೀಲ ಬೀಳ್ತಾರೆ ಅವರು, ನಾ 17 ಬರ್ತದೆ, ನನಗೆ ಖುಷಿ. ಯಾಕೆಂದ್ರೆ ನನ್ನ ಜಮೀನು ಸಹ ಆ ಥರ ಇರಬೇಕು, ನಾ ಹಂಗಿದೆ ಆ ಥರ ಜಮೀನು ಇರಬೇಕು ನನ್ನ ಉದ್ದೇಶ ಅಂತಂದ್ರೆ ನಾ ಮಾಡ್ತೀವಿ ಸರ್. ಮತ್ತು ಗ್ಯಾರಂಟಿ ಇದೇನು ನನಗೆ 50% ವರ್ಷ ಬರ್ತದೆ ಅಷ್ಟು ಬರ್ತದೆ ಅಂತ ಗ್ಯಾರಂಟಿ ಇತ್ತು ಸರ್. ಅದರಲ್ಲಿ ನಾವು ವಿಶ್ವಾಸದಿಂದ ಇದು ಮಾಡ್ತೀವಿ. ಅಂದ್ರೆ ಉತ್ಪನ್ನ ಕೂಡ ರುಚಿ ಇರುತ್ತೆ, ರುಚಿ ಇದೆ, ಬಹಳ ಟೇಸ್ಟ್ ಸರ್. ಈ ಮತ್ತೆ ಆ ಭತ್ತಕ್ಕೆ ಬಹಳ ಡಿಫ್ರೆನ್ಸ್ ಸರ್ ಇತ್ತು. ನಾವು ಅದೇ ರೀತಿಯಾಗಿ ಸಣ್ಣ ಅಕ್ಕಿ ಹಾಕಿದ್ರು ಸಹ ಅದು ದೊಡ್ಡಾಗಿ ಬೆಳಿತೀವಿ ಸರ್ ಅಕ್ಕಿ. ಅಲ್ಲಿ ಮಾರ್ಕೆಟ್ ನಲ್ಲಿ ನಾವು ಇಲ್ಲಿ ತಗೊಂಡು ಬಂದ ನೀರಿನಲ್ಲಿ ಅವ್ರು ಯಾವ್ದಾದ್ರು ಸಣ್ಣ ಬೀಜ ಹಾಕಿದ್ರು ಅದೇ ಭತ್ತ ಎಲ್ಲ ಅಂತ ಹೇಳಿದ್ರು, ಬಹಳ ಇದು ಮಾಡಿದ್ರು, ವಾಪಸ್ ಮಾಡಿದ್ರು. ಅವ್ರ ಕಣ್ಣು ಬೀಜ ಹಾಕೋದು ಹಾಕಿದ್ರು, ನಾನು ಬಹಳ ಅಪೋಸ್ ಮಾಡಿದ್ರು. ಅಪೋಸ್ ಮಾಡುವಾಗ ಹೇಳ್ಬಿಟ್ರೆ ನಿಮ್ ಭತ್ತನಲ್ಲಿ ನೀವು ನನಗೆ ಅವಮಾನ ಮಾಡ ಹೋಗ್ಬಿಟ್ರಿ ನೀವು ಡೈರೆಕ್ಟ್ ಹೋಗ್ಬಿಡಿ, ಯಾಕೆಂದ್ರೆ ಭತ್ತ ಬೆಳೆದ್ರು ನಾವು ನೀವು ತಗೊಳ್ಳೋರು ನೀವು. ಅವ್ರಿಗೆ ಬಹಳ ವಾಪಸ್ ಮಾಡಿದ್ದಲ್ಲ ಈ ಮೀನಿನಲ್ಲಿ ಸಹ ಆ ಭತ್ತದ ನಿಮ್ಗೆ ಅದು ಗುಣಮಟ್ಟ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ಅವ್ರು ಏನಾಗ್ತಾರೆ ನೀವು ಎಲ್ಲೋ ಚೆನ್ನಾಗಿ ನಾನು ನೀರು ಕೊಟ್ರೆ ಗೊಬ್ಬರ ಕೊಟ್ರೆ ಅದು ಟಾನಿಕ್ ಟೈಪ್ ಬೆಳಿತೇವೆ, ದೊಡ್ಡಾಗಿ ಬೆಳಿತೀವಿ ಸರ್. ಆವಾಗ ಸ್ವಲ್ಪ ವಿಶ್ವಾಸ ಆಯ್ತು, ಮತ್ತೆ ವಜನ್ ಮಾಡ್ಲಿಕ್ಕೆ ಹಾಕಿದ್ರು, ಆ ನೀವು ಭತ್ತ ಕೊಡುದಿಲ್ಲ ಮನೆ ತಗೊಂಡು ಹೋಗ್ತೇನೆ ಹೇಳ್ಬಿಟ್ಟೆ ನಾನು. ಕಡೆಗೆ ಅವ್ರು ಬಹಳ ಇದು ಮಾಡ್ಕೊಂಡು ನನಗೆ ಇರ್ಲಿ ಶಾಣ ಮಾಡಿ ತಪ್ಪಾಯ್ತು ಅಂದ್ಕೊಂಡು ಅವರು ಒಪ್ಪಿಸ್ಕೊಂಡು ಅವ್ರು ಸ್ವಲ್ಪ ಇದು ಮಾಡ್ಕೊಂಡು ತಗೊಂಡ್ಬಿಟ್ರೆ. ಅಂದ್ರೆ ಭತ್ತ ಬಗ್ಗೆ ನಿಮಗೆ ಯಾವ್ದಾದ್ರು ನಾವು ವಾಪಸ್ ಮಾಡಿ ತಗೋದಿಲ್ಲ ನೋಡಿ, ನಾವು ಬೆಳೆಯೋ ನಾವು ನಮ್ಗೆ ಗೊತ್ತಿದೆ ಈ ಭತ್ತ ಎಲ್ಲಿ ಹಾಕಿದ್ರೆ ದೊಡ್ಡಾಗ್ತಿತ್ತು ಕಾಳು ಅದು ನಮ್ಗೆ ಗೊತ್ತಿದೆ, ಅದು ನಿಮ್ಗೆ ಗೊತ್ತಾಗುದಿಲ್ಲ. ನೀವಂದ್ರೆ ಭತ್ತ ಅನ್ಕೊಳ್ಳೆ ಆಯ್ತು, ಅದು ಈ ಭತ್ತ ಅಲ್ಲ ಅದು ಭತ್ತ ಅಲ್ಲ ರೇಟ್ ಮಾಡ ಹೋಗ್ಬಿಡ್ರಿ, ಆ ಭತ್ತ ಇದೆ ಆ ಭತ್ತದ ನೋಡಿ ಬೇಕಾ ತೋರಿಸ್ತೀನಿ ಬೋದ ವರ್ಷ ಹೇಳ್ಕೊಂಡ್ರಿ. ಅವಾಗ ವಾಪಸ್ ಮಾಡಿದ್ರು ಅವರು ತಪ್ಪಾಯ್ಸಣ ಅಂದ್ಕೊಂಡು ಅವ್ರು ತಗೊಂಡ್ಬಿಟ್ರು. ಮನೆಗೆ ಬೇಕಾದಂತ ತರಕಾರಿ ಮತ್ತೆ ಮಾರಾಟಕ್ಕೂ ಒಂದ್ ಸ್ವಲ್ಪ ತರಕಾರಿ ಬೆಳಿತೀವಿ. ಈ ವರ್ಷ ಮಾಡಿದ್ರು ಸಾವಯವ ಕೃಷಿಯಲ್ಲಿ ಅವರು ಕಾಳಿನ ದೇವರು ಮಾಡಿದ್ರು. ಈ ವರ್ಷ ಸುಮಾರು ನಾನು ಇಲ್ಲಿ ಮಾರ್ಕೆಟ್ ನಲ್ಲಿ ತಂದು ಕೊಡ್ತೀವಿ ಅವ್ರಿಗೆ, ನಾ ತಿಂದಿವಿ ಸರ್. ಮತ್ತೆ ಅವರಿಗೆ ಬಹಳ ಖುಷಿ ಆಯ್ತು, ಅಂದ್ರೆ ನಾವು ಬರುವಾಗ ಮಾರ್ಕೆಟ್ ನಲ್ಲಿ ಒಳ್ಳೆ ಕ್ವಾಲಿಟಿ ತಗೊಂಡ್ ಬಂದ್ರೆ ಅದಕ್ಕೆ ಪ್ರೈಸ್ ಚೆನ್ನಾಗಿ ಸಿಗ್ತದೆ, ನನಗೆ ಸಿಗುದಿಲ್ಲ ಅಂದ್ರೆ ಅವ್ರು ಮಾರ್ಕೆಟ್ ಮಾಡ್ತಾರ ಅವ್ರಿಗೆ ಸಹ ಬಹಳ ಇಂಟ್ರೆಸ್ಟ್ ತಗೊಂಡ್ ಮಾಡ್ಬೋದು. ಇಲ್ಲ ಚಲೋ ಕ್ವಾಲಿಟಿ ಕೊಟ್ರೆ ಅವ್ರು ಚಲೋ ಮಾರ್ಕೆಟಿಂಗ್ ಆಗ್ತಿತ್ತು ಅಂತ ಅವ್ರಿಗೆ ಒಂದು ವಿಶ್ವಾಸ ಆಯ್ತು. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಎಲ್ಲಾ ತರಕಾರಿಗಳು ಎಲ್ಲ ಹಾಕೊಂಡ್ ಬರ್ತಾರೆ, ಅದ್ರಲ್ಲಿ ಕ್ವಾಲಿಟಿ ತಗೋದಿಲ್ಲ. ಚೆನ್ನಾಗಿ ಕ್ವಾಲಿಟಿ ತಗೊಂಡ್ ಬಂದ್ರೆ ಅಲ್ಲಿ ಫ್ರೆಶ್ ಅನ್ನ ಕಾಣ್ತೈತಿ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಚೆನ್ನಾಗಿ ಅನಿಸ್ತಾ ಇಲ್ಲ ಈ ಮಾರ್ಕೆಟಿಂಗ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದ್ದೇವೆ, ಈ ತರ ವಿಶ್ವಾಸ ಆಗಿ ಅಲ್ಲಿ ಮಾರ್ಕೆಟಿಂಗ್ ಹೆಚ್ಚಾಗ್ತೈತಿ. ರೈತರು ಆ ತರ ಮಾಡ್ಬೇಕು ಅಂದ್ರೆ ವಿಚಾರದಲ್ಲಿ ನಾವು ಮಾಡ್ತೇವೆ ಸರ್. ಈಗ ಆಕಳ ಅವನ್ನೆಲ್ಲ ಸಾಕಿರಲ್ಲ, ಹಾಲೆಲ್ಲ ಕೊಡ್ತಾ ಇದ್ದ ಹಾಲು ಇಲ್ಲ ಸರ್, ಮೊದಲನೇ ಇತ್ತು ಸರ್, ಈಗ ಹಾಲಿನ ಬಹಳ ಕಮ್ಮಿ ಆಗಿ ಸರ್. ನಾವು ಇಟ್ಕೊಳ್ಳೋದನ್ನ ಬರೀ ನಾವು ಗೊಬ್ಬರದಲ್ಲಿ ಇಟ್ಕೊಳ್ತೀವಿ ಸರ್. ನಾವು ಎಲ್ಲ ಗದ್ದೆ ಕೆಲಸ ಎಲ್ಲ ಪೂರ್ತಿ ಟ್ರ್ಯಾಕ್ಟರ್ ಮಾಡ್ತೀವಿ, ಆ ತರ ಕಟಾ ಮಿಷಿನ್ ಸಹ ತಂದಿದೆ ಸರ್ ಸ್ವಂತ, ಈ ತರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ನಾವು ಏನಾಗ್ತಿದ್ರೆ ಗೊಬ್ಬರ ಬೇಕು, ಮತ್ತೆ ತೋಟದಲ್ಲಿ ಬೆಳೆದಂತ ಹುಲ್ಲನ್ನು ನಾವು ಅಲ್ಲಿ ಕಟಾ ಮಾಡಿ ಹಾಕೊಳ್ಳೆ ಅದು ಗೊಬ್ಬರ ಆಗ್ತೈತಿ. ಆ ಹುಲ್ಲನ್ನು ನಾವು ಆ ಕಡೆ ಹಾಕಿದ್ರೆ ಒಂದು ಹಾಕಿದಂತಾಗ್ತದೆ, ಸೇವ್ ಮಾಡಿದಂತೆ, ಮತ್ತೆ ಅದೇ ಬಂದ ಸೆಗಣಿ ಮತ್ತು ಉಳಿದ ಇರುವುದನ್ನು ನಾವು ತೋಟದಲ್ಲಿ ಹಾಕ್ತೀವಿ ಸರ್, ಯೂಸ್ ಮಾಡ್ತೀವಿ. ಈ ಸಲ ಯೂಸ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಸರ್. ಮತ್ತೆ ಜೇನು ಸಾಕಾಣಿಕೆ ಅಂತವೆಲ್ಲ? ಹೌದು ಸರ್, ಜೇನು ಸಾಕಣೆಯಲ್ಲಿ ನಾವು ಹಂಗಾಯ್ತು, ಇವರು ಡೇರಿಯಾದವರು ಜೇನು ಅವರು ಬಹಳ ತಂದಿದ್ದು ಮೊದಲೇ, ಅವ್ರು ನೋಡ್ಕೊಂಡು ನಾವು ಬಹಳ ಖುಷಿ ಆಯ್ತು. ಅವ್ರಿಗೆ ಒಂದು ಪೆಟ್ಟಿಗೆ ಕೊಡ್ರಿ ಅಂದ್ರೆ 4,000 ಕೊಡ್ತೀನಿ ನಿಮಗೆ ರೇಟ್ ಅಂದ್ರೆ ಹೋದೆ. ಕಡೆಗೆ ಅಂದ್ರು ಒಂದು ಹೆಸರು ಹಾಕಿ ನಾವು ಪೇಟಿಗೆ ಕೊಟ್ಬಿಟ್ರು. ಅವರು ಪೇಟಿಗೆ ಕೊಟ್ಮೇಲೆ ನಾವು ಸಾಗಣೆ ಮಾಡಿ ಮೊದಲೇ ನಾವು ಒಂದು ಸ್ವಲ್ಪ ಅವ್ರಿಗೆ ಕೇಳ್ಬಿಟ್ಟೆ ಹೆಂಗ್ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂದ್ಗಳ ತಂದಿಟ್ಟಿವಿ. ನಾವು ತಂದಿಟ್ಕೊಂಡು ಅವ್ರ ಮೇಲೆ ಬಹಳ ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ ಜೇನ್ ಕಡೆಯಿಂದ. ಫ್ರೆಂಡ್ಶಿಪ್ ಮಾಡ್ಕೊಂಡು ಫಸ್ಟ್ ವಾಷಿನಲ್ಲಿ ಒಂದೇ ಜೇನ್ 10 ಲೀಟರ್ ಅದೇ ಜೇನ್ ತಂದಿದೆ ಸರ್. 10 ಲೀಟರ್ ಬಂತು ಒಂದು ಅದೇ. ಅಂದ್ರೆ ಯಾವ ತರ ಮಾಡ್ಕೊಂಡಿದ್ರೆ ಒಂದ್ ಪೇಟಿಂಗ್ ಮೇಲೆ ನಾವು ಒಂದು ಸ್ಟ್ರೇ ಇಡ್ತೀವಿ ಜೇನು ತುಪ್ಪವರು. ಆ ಜೇನು ತುಪ್ಪ ತುಂಬುವ ಮುಂಚೆನೆ ಮತ್ತೆ ನಾವು ಆರ್ಡರ್ ಮಾಡ್ಕೊಂಡು ಇಟ್ಟಿವಿ ಅದ್ಮೇಲೆ. ಅದು ಅರ್ಧ ಹತ್ಕೊಳ್ಳೆ ತೆಗೆದು ಇದಕ್ಕೆ ಫುಲ್ ಆಗಿ ತೆಗೆದು ನನ್ನ ಪ್ರಾಕ್ಟೀಸ್ನಲ್ಲಿ ಮಾಡಿದ್ ನಾನು ತೆಗೆದು ಅದು ಅರ್ಧ ಹಾಕಿದ ಅದು ಹಾಕಿ ಬಿಡುತ್ತೆ ಅದು ಒಳಗಡೆ. ಅದು ಫಾಸ್ಟ್ ಮಾಡ್ತಾರೆ ಅವರು. ಈ ತರ ಮಾಡ್ಕೊಂಡು ನಾನು ಫಸ್ಟ್ ವರ್ಷ 10 ಲೀಟರ್ ಬಂತು ನನಗೆ ಒಂದು. ಅದು ಡಿವೈಡ್ ಮಾಡಲಿಕ್ಕೆ ನನಗೆ ಐಡಿಯಾ ಬರಲಿಲ್ಲ. ಫಸ್ಟ್ ವರ್ಷ ಭಾಳ ನೋಡಿದ್ರು ನೋಡಿದ್ರ ಮೇಲೆ ರಾಣಿ ಅದು ಮೊಟ್ಟೆ ಇಡ್ತಾರೆ ಸರ್. ಅದು ಒಂದೇ ಸಲ ಕಣ್ಣಿಲ್ಲ ನನಗೆ, ಸ್ವಲ್ಪ ಮಾಡ್ತಾ ಇದ್ರು ಮಡ್ಕಿಟ್ಟ ನೋಡ್ಕೊಳ್ಳಿ ಅದು ಹೊಡೆದು ಬಿಡ್ತಾ ಇದ್ರು, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ತರ ಅವರು ಬಹಳ ಇದು ಮಾಡ್ತಾರೆ, ಯಾಕೆಂದ್ರೆ ಅವ್ರದ್ದು ಏನಾದ್ರು ಇರ್ತೈತೆ ಅವ್ರದ್ದು ನಾವು ನೋಡಬಾರ್ದು ಅದು ಏನಾದ್ರು ಇದೆ. ಈಗ ಮಾಡ್ತಾ ಮಾಡ್ತಾ 2ನೇ ವರ್ಷ ಸಿಗ್ಬಿಟ್ರೆ ನಾನು 2 ಮಾಡಿಬಿಟ್ಟು ಈಗ ನಾವು 2 ಆಯ್ತು. ನಾ ಈಗ 9 ಪೆಟ್ಟಿಗೆ ಮಾಡಿದ್ವಿ, ಒಂದು 9 ಮಾಡಿದ್ವಿ ಸರ್. ಈಗ ಒಂಬತ್ತು ಆಯ್ತು ಸರ್. ಈಗ ಮತ್ತೆ ಒಂದ್ಸಲ ನಾ ಕೇಳಿ ಹೋಗಿದ್ದೆ ತೋಟಗಾರಿಕೆ ಸರ್ ನಮ್ಗೆ ಒಂದು ಪೆಟ್ಟಿಗೆ ಕೊಟ್ಟರೆ ಜೇನು ತುಪ್ಪಿಂದ ಮೇಲೆ. ಏ ನಿಮ್ಗೆ ಕೊಡಾಗುದಿಲ್ಲರಿ ಅಂತ ಹೇಳಿದ್ರು. ಯಾಕೆಂದ್ರೆ ಸರ್ ಇಲ್ಲ ನೀವು ತಗೊಂಡು ಹೋಗ್ತೀರಿ ಬಿಡ್ಬಿಡ್ತೀರಿ ಒಂದು ಜಂಗಲದಲ್ಲಿ ಅಂದ್ರೆ. ಇಲ್ಲ ಸರ್ ಹಂಗೆ ಮಾಡುದಿಲ್ಲ ಸರ್, ನಾವು ಕೆಲವು ಮಾಡ್ತಾರೆ ಅಂದ್ರೆ ಇಲ್ಲ ಅದನ್ನ ಕೊಡಾಗುದಿಲ್ಲ. ಅಲ್ಲಾಶ್ ಸರ್ ನಾವು ಒಂದು ಪೆಟ್ಟಿಗೆ ಇಟ್ಕೊಂಡಿವಿ ಸರ್ ಹೋದ ವರ್ಷ 10 ಲೀಟರ್ ಆಯ್ತು ಅಂದ್ರೆ. ಹೌದಲ್ಲ 10 ಲೀಟರ್ ಆಯ್ತು ಕೇಳಬೇಡ. ಮತ್ತೆ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಇದು ಕೊಡ್ತೀರಿ ಅಂದ್ರೆ. ಆಯ್ತು ಸರ್ ಟ್ರೈನಿಂಗ್ ಕೊಟ್ಟು ಆಯ್ತು, ಮೊದಲು ಪೆಟ್ಟಿಗೆ ಕೊಡ್ರಿ, ನನಗೆ ಇಂಟ್ರೆಸ್ಟ್ ಇದೆ. ಕಡೆಗೆ ಅವ್ರ ಕಡೆ ಬೇಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ಅವ್ರು ಇದು ಮಾಡಿಕೊಂಡು ಅನಿಸ್ತು ಬೇಜಾರು ಅನಿಸ್ತು. ಕಡೆಗೆ ಇದೇ ಒಂದೇ ಪೆಟ್ಟಿಗೆನಲ್ಲಿ ಮಾಡಿಕೊಂಡು ಈಗ 9 ಆಯ್ತು. 9 ಅಂದ್ರೆ 10 ಆಗಿತ್ತು, ಒಂದು ನನಗೆ ಆಯ್ತು ನೋಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಡಿವೈಡ್ ಮಾಡ್ಕೊಳ್ಳಿ ಅದು ಇರಿವೆ ಬಹಳ ಇದು ಮಾಡ್ತಾರೆ ಅವ್ರಿಗೆ ಬಹಳ ಕಣ್ಣು ಇಟ್ಕೊಂಡು 2 ದಿನ ಒಂದ್ಸಲ ಅದು ಪೆಟ್ಟಿಗೆ ಮೇಲೆ ಹೋಗ್ಲೇಬೇಕು. ನೀರು ಇದ್ರೂ ಸಹ ಒಂದೊಂದು ಸಲ ಆಗ್ತದೆ ನೀರು ಒಂದು ಪೂರ್ತಿ ಹೋಗ್ಬಿಡ್ತೀವಿ. ಇರುವೆ ಮತ್ತು ಕಣಜ ಬಹಳಷ್ಟು ನಾಶ ಮಾಡ್ತಾರೆ. ಕಣಜ ನಾನು ಗೇಟ್ ಸಹ ಮಾಡಿದ್ವಿ ಸರ್, ಡೋರ್ನಲ್ಲಿ ಗೇಟ್ ಮಾಡಿದ್ವಿ. ಗೇಟ್ ಮಾಡಿದ್ಮೇಲೆ ಅವ್ರು ಗೇಟ್ ಹೊರಗಡೆ ಬಂದು ನಿಂತಾರೆ, ಯಾರು ಜೇನು ತುಪ್ಪ ಹೊರಗಿನ ಬಂದ್ಮೇಲೆ ಕುತ್ಕೊಂಡ್ಮೇಲೆ ಅವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ತರ ಅವರು ಬಹಳ ತ್ರಾಸ ಕೊಡ್ತಾರೆ ಜೇನು ತುಪ್ಪ. ಅದಕ್ಕಿಂತ ಇದು ಇರುವೆ ಬಹಳ ಕೊಡ್ತದೆ, ಇರುವೆಗಳ ಕಣ್ಣು ನೋಡ್ಕೊಂಡು ನೋಡ್ಬೇಕು ಸರ್. ಮತ್ತೆ ಅದು ಜೇನು ತುಪ್ಪನಲ್ಲಿ ಸಹ ಬಹಳಷ್ಟು ಮಾಡಿದೆ. ಒಂದ್ಸಿನ ನಾವು ಅದು ರಿಪೇರಿ ಮಾಡ್ಬೇಕು ಸರ್, ವರ್ಷ ಒಂದ್ಸಲ 2 ಸಲ ಪೂರ್ತಿ ಗೂಡು ತೆಗೆದು ಕ್ಲೀನ್ ಮಾಡಿಕೊಂಡು ಅದ್ರಲ್ಲಿ ಹಾಕ್ಬೇಕು ಸರ್ ಪ್ಲೇಟು. ಹಾಕುವಾಗ ಒಂದ್ಸಲ ಜೇನು ರಾಣಿ ಕೆಳಗೆ ಬಿತ್ತು ಸರ್, ಬಿದ್ದ ಮೇಲೆ ನೀರಲ್ಲೇ ಬಿತ್ತು, ನೀರನ್ನ ಬಿದ್ದ ಮೇಲೆ ಸತ್ತು ಹೋದ. ಸತ್ತು ಹೋದ ಮೇಲೆ ಏನ್ ಮಾಡ್ದು ಕಾಳು ಮೆಣಸಿನ ಒಂದು ಬಳ್ಳಿ ಇತ್ತು, ಅದು ಬಳ್ಳಿ ಮೇಲೆ ಹೋಗ್ಬಿಟ್ಟೆ ನಾನು. ಹೋಗಿದ ಮೇಲೆ ಏನಾಯ್ತು ಇರಿಯ ಬಂದು ತಿಂತಾರೆ ಅನ್ಕೊಂಡು ಸುಮ್ಮನೆ ಆಗೋದ ಮೇಲೆ ಗುಡಿದ ಮೇಲೆ ಹಂಗಿಟ್ಟೆ ಹಿಂಗೆ ನನ್ನ ಪ್ಯಾಕ್ಟಿಗಳಲ್ಲಿ ಹಾಗೆ ಇಟ್ಕೊಂಡು ತೋಟದ ತಿರುಗಿ ಆಡ್ಕೊಂಡು ಮತ್ತೆ ಬಂದ್ಬಿಟ್ಟೆ ಅಲ್ಲಿ ನೋಡ್ಕೊಂಡು ನೋಡು ಅಂತ ನೋಡಿದ್ರೆ ಅದ ಜೇನು ರಾಣಿ ಜೀವಂತ ಮಾಡಿದ್ರು ಸರ್. ಸ್ವಂತ ನಾ ಪ್ಯಾಕ್ಟಿ ಮಾಡಿ ನೋಡಿದೆ ಜೀವಂತ ಮಾಡಿಕೊಂಡು ಅದನ್ನಲ್ಲಿ ಸ್ವಲ್ಪ ನಾವು ಮೇಲೆ ಮುಚ್ಚಿಕೊಂಡು ಹಾಕಿದ್ವಿ ಸರ್ ಪ್ಲಾಸ್ಟಿಕ್. ಅದು ದಾರ ತಿಕ್ತಾ ಇದ್ದಾರೆ ಜೇನು ಹುಳ ಸರ್. ಅಂದ್ರೆ ವಿಚಾರ ಅವ್ರದ್ದು ಏನು ಅವ್ರು ತಾಗಿ ತಿರ್ಕೊಂಡೆ ಅನ್ಕೊಂಡು ಕಡೆಗೆ ಹಿಡ್ಕೊಂಡು ಒಳಗೆ ಹಾಕಿ ಸಿಕ್ಕು ಅಂದ್ರೆ ಅವ್ರಿಗೆ ಇಷ್ಟಿದೆ ಬಹಳಷ್ಟು ನದ ಅದರಲ್ಲಿ ಬಹಳ ಇದು ಅಭ್ಯಾಸ ಮಾಡಿದ್ರೆ ಸ್ವಂತ ಆಯ್ತು ಸರ್. ಅಂದ್ರೆ ಅವರು ಜೇನು ನೋಡ ಹತ್ಕೊಳ್ಳಿ ನಾವು ಎಮ್ಮಿಲಿ ಬಂದ್ಕೊಳ್ಳಿ ನಾವು ಯಾವ ತರ ಅವ್ರಿಗೆ ಭಾಷಣ ಮಾಡ್ತಾರೆ ಏನು ಹೇಳ್ತಾರೆ ಆ ತರ ಅವರು ಡೈರೆಕ್ಷನ್ ಕೊಡ್ತಾರೆ ಅವರು ಹಿಂಬದಿಗಿಂತ ಮುಂದೆ. ಅಂದ್ರೆ ಅವ್ರು ಗೂಡು ಸಾಫ್ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರಿಗೆ ಏನೋ ಡೈರೆಕ್ಷನ್ ಇದೆ ಅವರು. ಮತ್ತೆ ನಾವು ಅಲ್ಲಿ ಹೊತ್ಕೊಳ್ಳೆ ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ಕೊಡ್ಬಿಡ್ತಾರೆ ಜೇನು ರಾಣಿ ಮಟ್ಟಿದ್ರೆ ಬಹಳಷ್ಟು ಅವರು ಫೈಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಸರ್. ಆರ್ಮಿಗಳು ಹೆಂಗಿರ್ತಾರೆ ಆ ತರ ರೆಡಿ ಇರ್ತಾರೆ ಪೂರ್ತಿ ಇದು ಮಾಡ್ಕೊಂಡು ಗೊತ್ತಾಗ್ತದೆ ಇವತ್ತು ಗ್ಯಾರಂಟಿ ಜೇನಿನ ತಯಾರಿ ಇದೆ ಮೊಟ್ಟೆ ಇಡುವುದನ್ನು. ಅವಾಗ ನಮಗೆ ಸಮಯಕ್ಕೆ ತಗೊಳ್ಳೋದಿಲ್ಲ, ಎಷ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ತಗೊಳ್ಳೋದಿಲ್ಲ. ಬಹಳಷ್ಟು ಇದು ಮಾಡ್ತಾರೆ ನಮಗೆ ಚೂಕಾಗಿ ನೋಡ್ತಾರೆ ಅವರು ಏನು ಮಾಡ್ತಾರೆ ಏನು ಮಾಡ್ಕೊಂಡು ಭಾಳ ಸ್ಲೋ ಸ್ಲೋ ಸ್ಲೋ ಹೋಗಿ ಅವರು ಸ್ಲೋ ಆಗಿ ತೆಗೆದು ನೋಡ್ಬೇಕು ಸರ್. ಒಂದೊಂದು ಇರ್ತದೆ ಪ್ಲೇಟು ನೋಡಿ ನೋಡಿ ನೋಡ್ಕೊಂಡು ಒಂದು ಸೈಡ್ ಎಲ್ಲಾದರೂ ಮಾಡ್ತಾರೆ ಅವರು. ಆವಾಗ ಗೊತ್ತದ ಸ್ವಲ್ಪ ನೋಡಿದ ಮೇಲೆ ಆಯ್ತ್ರೆ ಚಲೋ ಆಯಿತು, ಇಲ್ಲಾದ್ರೆ ಅವರು ಕೆಲಸ ಮಾಡಿಬಿಡ್ತಾರೆ ಅವರು. ಈ ಥರ 15-5 ದಿನ ಒಳಗಡೆ ಅವರು ರೆಡಿನೇ ಮಾಡ್ತಾರೆ ಅವರು. ರೆಡಿ ಆದ ಕೂಡಲೇ ಫಸ್ಟ್ ಯಾವುದು ಗೋಡ್ನಲ್ಲಿ ಇರ್ತಾರೆ ಆ ಪೀಳಿಗೆ ಹೋಗ್ಬಿಡ್ತಾರೆ, ಹೊಸ ಪೀಳಿಗೆ ಅದರ ಸ್ಟ್ಯಾಂಡರ್ಡ್ ಆಗ್ತಾರೆ. ಮತ್ತು ಅದಕ್ಕೆ ಏನಾಗ್ತದೆ ಹೊಡಿಬೇಕಾದ್ರೆ ಮೊದಲೇ ನೋಡಬೇಕು ರಾಣಿ ಜೇನು ಯಾವ ಪ್ಲೇಟ್ನಲ್ಲಿ ಇದೆ, ಮೊಟ್ಟೆ ಇಟ್ಟು ಪ್ಲೇಟ್ನಲ್ಲಿ ಇದೆ ನಾವು ಬೇರೆ ಬೇರೆ ಅದು ಬಾಕ್ಸ್ನಲ್ಲಿ ಇದೆ. ಅದರಲ್ಲಿ ಇಲ್ಲ ಅಂದ್ಕೊಂಡ್ರೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಹೋಗ್ಬೋದು. ಅದರಲ್ಲಿ ಇದ್ದರೆ ಅದರಲ್ಲಿ ಏನು ಮಾಡ್ತಾರೆ ಮತ್ತೆ ಮಾಡಿಕೊಂಡು ಮತ್ತೊಮ್ಮೆ ಹೋಗ್ಬಿಡ್ತಾರೆ ಬೆಳಿಗ್ಗೆ. ಈ ಥರ ಅವರು ಮಾಡ್ತಾರೆ ಸರ್. ಪೆಟ್ಟಿಗೆಯನ್ನು ಮಾರ್ಬೋದಲ್ಲ? ಮಾರ್ಬೋದು ಸರ್. ಮಾಡಿದ್ರೆ ಏನಾಗುತ್ತೆ, ಪೆಟ್ಟಿಗೆ ಮಾಡಲಿಕ್ಕೆ ಒಂದು ಕಾರ್ಪೆಂಟರ್ ಬೇಕು ಸರ್, ಮತ್ತೊಂದು ಸೈಜ್ ಒಂದೇ ಸೈಜ್ನಲ್ಲಿ ಆಗಬೇಕು. ಪೆಟ್ಟಿಗೆ ಮಾಡಿದ್ಮೇಲೆ ಒಂದು ಸಹ ಅದು ಹಾಕೋದು ಪ್ಲೇಟ್ ಒಳಗಿಂದ ಎಲ್ಲ ಪೆಟ್ಟಿಗೆ ಒಂದೇ ಸೈಜ್ ಆಗಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹೋಗೋದಿಲ್ಲ. ಈ ಥರ ಅಂದರೆ ಎಲ್ಲ ಕಡೆ ಅದು ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು ಸರ್, ಈ ಪೆಟ್ಟಿಗೆ ಆ ಪೆಟ್ಟಿಗೆ ಹಿಂಗೆ ಎಲ್ಲ ಕರೆಕ್ಟ್ ಆಗಬೇಕು ಅಂದರೆ ಆಗ್ಬೋದು ಸರ್. ಮತ್ತೆ ಜೇನು ಇರುವಂಥ ಪೆಟ್ಟಿಗೆನ ಮಾರ್ತಾರೆ ಎಷ್ಟೋ ಜನ? ಇನ್ನೂ ಮಾಡಲಿಲ್ಲ ಸರ್, ನನ್ನ ಇಂಟ್ರೆಸ್ಟ್ ಇದೆ ಇನ್ನೂ ಬೆಳವಣಿಗೆ ಮಾಡೋದು ಹೆಚ್ಚು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದೆ. ಈ ವರ್ಷ 9 ಆಗ್ತದೆ, ಬುಧ ವರ್ಷ 18 ಆಗ್ಬೋದು ಅನ್ನೋ ವಿಚಾರದಲ್ಲಿ ಇದೆ. ಮತ್ತೆ ಹೆಂಗೆ ಮಾರಾಟ ಮಾಡ್ತಾರೆ ಜೇನು? ಮಾರಾಟ ಅಂದರೆ ನಾವು ಮಾಡಬೇಕಾದ್ರೆ ಇವರಿಗೆ ಕಾಳಿ ನದಿಯಲ್ಲಿ ಗಾಳಿ ನಮ್ಮ ಸಂಸ್ಥೆ ಇಲ್ಲ, ಅಲ್ಲಿ ಕೊಡಬೇಕಂದ್ರೆ ವಿಚಾರ ಐತಿ. ಎಷ್ಟು ಬೆಳೆ ಸಿಕ್ಕರೆ ಅಷ್ಟು ಸಾಕು ನನಗೆ ವಿಚಾರ. ಅಂದರೆ ನಮ್ಮ ಈ ಸಂಸ್ಥೆಗಳ ಮುಂದೆ ಹೋಗಬೇಕು, ಡೆವಲಪ್ ಆಗಬೇಕು ಅಂತ ನನ್ನ ವಿಚಾರ ಇದೆ. ಅವರಿಗೆ ಅಂದರೆ ಎಷ್ಟು ನಿಮಗೆ ಇಟ್ಟು ಕೊಡ್ತಾರೆ ಕೊಡಿ ಬೆಳೆ ಕೊಡ್ರಿ, ಕಡೆ ನೀವು ಡಿಮಾಂಡ್ ಮಾಡಿ. ಈ ಥರ ನಾವು ವಿಚಾರ ಇದೆ ಅಂದರೆ ಕಾಳಿ ನಾಮ ಇದು ಮಾಡಿದ್ದೀರಿ ಸಂಸ್ಥೆ, ಇನ್ನು ಮುಂದೆ ಬೆಳ್ತಾ ಹೋಗಬೇಕು ಅಂತ ವಿಚಾರ ಇದೆ. ನಮಸ್ಕಾರ. ಸಾವಯವ ಕೃಷಿ ಪದ್ಧತಿ ಮತ್ತು ಜೇನು ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರುವ ಜೋಯ್ಡಾ ತಾಲೂಕು ಕೊಂದ ಗ್ರಾಮದ ಶಾನು ಅರ್ಜುನ್ ಕೋಲ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लग रहा थी, खुदता झलकती माटी की तक और लो पहली वाली बात कहा, पर हम तो सब नहीं डाले हैं। सब नहीं, आज भी लाखों छात्रों के साथ परंपरागत विधि से फसल उगा रहे, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी ऐसे जल्दी खेती शुरू करूंगा। माटी से प्रेम की परंपरा है परंपरागत खेती। ಸೂಕ್ಷ್ಮಾಣುಜೀವಿಗಳು ಮತ್ತು ಕೃಷಿ, ಈ ಕುರಿತು ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಪಿ ಜೋನ್ಸ್ ನಿರ್ಮಲ್ ನಾಥ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ನಾವು ಬೆಳೆಗಳಿಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಒದಗಿಸಿಕೊಡ್ತಾ ಇರ್ತೀವಿ, ಅದು ಜೈವಿಕ ಆಗಿರಬಹುದು, ರಾಸಾಯನಿಕ ಆಗಿರಬಹುದು, ಬೇರೆ ಬೇರೆ ರೀತಿಯಿಂದ. ಆದರೆ ಅನೇಕ ರೀತಿಯಿಂದ ಜೈವಿಕ ಗೊಬ್ಬರಗಳನ್ನು ಕೊಡುವಾಗ ಅದು ತನ್ನದೇ ಆದಂತಹ ದುಡಿಮೆಯನ್ನು ಮಾಡಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತೆ, ಅನೇಕ ಸಾರಿ ರೋಗ ಬರಲ್ದಾಗೆ ತಡೆಗಟ್ಟುತ್ತೆ, ಕೆಲವೊಂದಿಷ್ಟು ತೊಂದರೆಗಳನ್ನು ನಿರ್ವಹಣೆ ಮಾಡುತ್ತೆ ಅನ್ನುವಂಥ ನಿಟ್ಟಿನೊಳಗೆ ಸೂಕ್ಷ್ಮಾಣು ಜೀವಿಗಳು, ಅದರಲ್ಲಿ ಮೈಕೋರೈಜಾ ಅನ್ನುವಂಥದ್ದು ವ್ಯಾಮ್ ಅಂತೇಳಿ ಕರೀತಾರೆ, ಅದು ನಮ್ಮ ಕೃಷಿಯಲ್ಲಿ ಹೇಗೆ ಪೂರಕವಾಗಿ ರೈತರಿಗೆ ಅವರ ಮಾಡುವಂತಹ ಕೃಷಿಗೆ ಕೆಲಸವನ್ನು ಮಾಡುತ್ತೆ, ಮೈಕೋರೈಜಾ ಅದರ ಪ್ರಾಮುಖ್ಯತೆ ಏನು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ಪಿ ಜೋನ್ಸ್ ನಿರ್ಮಲ್ ನಾಥ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಜೋನ್ಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಮೈಕೋರೈಜಾ ಅಥವಾ ವ್ಯಾಮ್ ಅಂತೇಳಿಂತೀವಿ, ಏನದು ಜೀವಿನೋ ಅಥವಾ ಏನು? ಈ ಮೈಕೋರೈಜಾ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇದು ಒಂದು ಸೂಕ್ಷ್ಮಾಣು ಜೀವಿ, ಇದು ಒಂದು ಶಿಲೀಂಧ್ರ, ಇದು ತುಂಬಾ ಒಂದು ಉಪಯೋಗ ಆಗತಕ್ಕ ಒಂದು ಶಿಲೀಂಧ್ರ. ಇದರಿಂದ ನಿಮಗೆ ಹಲವಾರು ಲಾಭಗಳನ್ನ ಪಡೆಯಬಹುದು. ರಂಜಕ ನ್ಯೂಟ್ರಿಯಂಟ್ ನ ಇದು ಮೊಬಿಲೈಸ್ ಮಾಡುತ್ತೆ, ಈ ಹೀರ್ಕೊಳ್ಳೋ ಶಕ್ತಿ. ಈ ಮೈಕೋರೈಜಾ ನಾವು ಯಾವಾಗ ನಾವು ಗಿಡಗಳಿಗೆ ಹಾಕ್ತೀವಲ್ಲ, ಇದು ಬೇರಲ್ಲಿ ಇದು ಒಂಥರ ಬಂಧನ ಆಗ್ಬಿಡುತ್ತೆ. ಈ ಶಿಲೀಂಧ್ರ ಮತ್ತ ಗಿಡಗಳ ಬೇರಲ್ಲಿ ಇದು ಒಂಥರ ಬಂಧನ, ಇದು ಯಾವಾಗ್ಲೂ ಇರ್ತದೆ. ಇದು ಏನಾಗುತ್ತಪ್ಪ ಅಂದ್ರೆ, ಇದು ಈ ಮಣ್ಣಲ್ಲಿರತಕ್ಕ ಈ ರಂಜಕ ಅಂಶವನ್ನು ಹೀರ್ಕೊಂಡು ಗಿಡಗಳಿಗೆ ಕೊಡೋದ್ರಿಂದ ಗಿಡ ಹೆಚ್ಚಿಗೆ ಬೆಳೀತದೆ. ಸೊ ಈ ತರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಹೊಂದಿದೆ ಇದರಲ್ಲಿ. ಅದನ್ ಬಿಟ್ರೆ ಈ ಮೈಕ್ರೋರೈಜಾ ಎಲ್ಲೆಲ್ಲಿ ನಾವು ಹಾಕಿದಿವಲ್ಲ ಅಲ್ಲಿ ಸ್ವಲ್ಪ ಈ ತೇವಾಂಶ ಕಡಿಮೆ ಆದ್ರೂ ಬೆಳೆಗಳು ತಡ್ಕೊಳ್ಳೋ ಶಕ್ತಿನ ಕೊಡ್ತದೆ. ಅದು ಒಂದು ಈ ಒಂದು ಇವಾಗ ನಾವ್ ಏನ್ ಹೇಳ್ತೀವಿ ಕ್ಲೈಮೇಟ್ ಚೇಂಜ್, ಇವಾಗ ಇರಲಿ ಈ ತರ ಒಂದು ಸನ್ನಿವೇಶದಲ್ಲಿ ಈ ಬರಗಾಲಗಳಲ್ಲಿ ಏನೋ ಒಂದು ಒಂದು 20 ದಿವಸ ತೇವಾಂಶ ಕಡಿಮೆ ಆಗಿರೋ ಒಂದು ಸನ್ನಿವೇಶದಲ್ಲಿ ಈ ಮೈಕ್ರೋರೈಸ ಏನಾಗುತ್ತೆ, ಈ ಗಿಡಗಳಿಗೆ ಒಂದು ಒಳ್ಳೆ ಶಕ್ತಿಯನ್ನು ಕೊಟ್ಟು ಅದನ್ನ ತಡ್ಕೊಳಕ್ಕೆ ಒಂದು ಇದು ಒಂದು ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ಬಹುದು. ಅದ ನಂತರ ಈ ಬೆಳೆಗಳಿಗೂ ಬೇರಿನಿಂದ ಬರತಕ್ಕ ರೋಗಗಳನ್ನ ಈ ಮೈಕ್ರೋರೈಸ ತಡೆಗಟ್ಟ, ಈ ಮೈಕ್ರೋರೈಸನ ಒಂದು ಅಲ್ಲಿ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಏನು ಸಂಖ್ಯೆ ಹೆಚ್ಚಿಗೆ ಆಗಿರುವಾಗ ಇದು ಬೇರೆ ಒಂದು ರೋಗ ಬರತಕ್ಕ ಅಣುಜೀವಿಗಳನ್ನು ಹತ್ರ ಬಿಟ್ಕೊಳ್ಳೋದಿಲ್ಲ. ಈ ತರ ಹಲವಾರು ಉಪಯೋಗಗಳು ಇದರಿಂದ ನಾವು ರೈತರು ಪಡಿಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಮೈಕ್ರೋರೈಸ ಎಲ್ಲರಿಗೂ ಗೊತ್ತಿರಬಹುದು ಇದು. ಬಟ್ ಆದ್ರೆ ಇವಾಗ ನಾವು ರೀಸೆಂಟ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಮೈಕ್ರೋರೈಸ ಒಂದು ಟೆಸ್ಟ್ ಮಾಡುವಾಗ, ಒಂದು 4 ವರ್ಷ ನಾವು ಟೆಸ್ಟ್ ಮಾಡಿ ಅದು ರಿಸಲ್ಟ್ ನೋಡುವಾಗ ಈ ಮೈಕ್ರೋರೈಸಗೆ ಇನ್ನೊಂದು ಬೆಲ ಇದೆ. ಏನಪ್ಪಾ ಅಂದ್ರೆ ಅದು ಪರಾವಲಂಬಿ ಕಳೆಗಳು ಅಂತ ನಾವ್ ಏನೇನು ಹೇಳ್ತೀವಲ್ಲ, ಇವಾಗ ಪರಾವಲಂಬಿ ಕಳೆಗಳು ಏನೇನಿದೆ ಅಂದ್ರೆ ಹೊರಬಂಕೆ ಇದೆ, ಸ್ಟ್ರೈಗ ಇದೆ. ಇದು ಕನ್ನಡದಲ್ಲಿ ಏನ್ ಹೇಳ್ತಾರೆ, ಸ್ಟ್ರೈಗಾಗೆ ಬಿಳಿ ಕಸ ಅಂತ ಹೇಳ್ತಾರೆ, ಒಬ್ಬೊಬ್ರು ಇದನ್ನ ಉರಿ ಮಲ್ಲಿಗೆ ಅಂತ ಹೇಳ್ತಾರೆ. ನಾವ್ ಏನ್ ಕಂಡುಬಂದಿವಿ, ನಾವು ಎರಗಟ್ಟಿಯಲ್ಲಿ ಒಂದು 2 ವರ್ಷ ಈ ಸ್ಟ್ರೈಗ ಅಂತ ಏನದು ಬಿಳಿ ಕಸ ಇಲ್ಲ ಇಲ್ಲದ್ರೆ ಏನಪ್ಪ ಅದು ಉರಿ ಮಲ್ಲಿಗೆ ಎಲ್ಲಿ ಹೆಚ್ಚಿಗೆ ಒಂದು ಕಂಡು ಬಂದಿದೋ ಅದೇ ಹೊಲ ತಗೊಂಡು ನಾವು ಒಂದು ಸಂಶೋಧನೆ ಮಾಡಿದ್ವಿ. ರೈತರ ಹೊಲದಲ್ಲಿ ಒಂದು 1/2 ಎಕರೆಯಲ್ಲಿ ಇದನ್ನ ಸಂಶೋಧನೆ ಮಾಡಿದ್ವಿ. ಇದರಲ್ಲಿ ಏನ್ ಕಂಡು ಬಂತಂದ್ರೆ ಸ್ಟ್ರೈಗ ಹುಟ್ಟೋದನ್ನ ಇದು ತಡೆಗಟ್ಟತಾ ಇದೆ ಮೈಕ್ರೋರೈಸ. ಸೊ ನಮಗೂ ಇದು ಸ್ವಲ್ಪ ಸಮಸ್ಯೆ ಆಯ್ತು, ನಾವು ಇನ್ನೊಂದು ವರ್ಷನೂ ಮಾಡಿದ್ವಿ, ಇದೇ ಒಂದು ರಿಸಲ್ಟ್ ಬಂದಿತ್ತು. ಸೊ ನಾವು ಇವಾಗ ನಮ್ಮ ಒಂದು ಕೃಷಿ ವಿಶ್ವದಲ್ಲ ಇದನ್ನ ನೋಡಿ ಇದನ್ನ ಇವಾಗ ರೈತರ ಹೊಲದಲ್ಲಿ ಹೆಚ್ಚಿನ ಭಾಗಗಳಲ್ಲಿ ಮಾಡಬೇಕಂತ ನಮಗೆ ಒಂದು ಜಾಬ್ ಅನ್ನು ನಮಗೆ ಕೊಟ್ಟಿದ್ದಾರೆ, ಹೆಚ್ಚಿನ ಒಂದು ಪ್ಲೇಸ್ ಅಲ್ಲಿ ಮಾಡಬೇಕು. ಸೊ ಹೀಗಾಗಿ ನಾವು ಇದನ್ನು ನಾವು ಬಾಗಲಕೋಟೆ, ಬಿಜಾಪುರ, ಬೆಲ್ಗಾಮ್ ಎಲ್ಲೆಲ್ಲಿ ಈ ಕಳೆಗಳು ಈ ಉರಿಮಲ್ಲಿಗೆ ಎಲ್ಲೆಲ್ಲಿ ಹೆಚ್ಚಿಗೆ ಇದಲ್ಲ ಆ ಹೊಲದಲ್ಲಿ ನಾವು ನಮ್ಮ ಒಂದು ಕಲ್ಚರ್ ಮೈಕ್ರೋರೈಸ ಕಲ್ಚರ್ ತಗೊಂಡು ಹಾಕಿ ನಾವು ನೋಡಿ ಈ ಸಂಶೋಧನೆಯಲ್ಲಿ ಇದು ನಾವು ಸಕ್ಸಸ್ಫುಲ್ ಆದ್ರೆ ಇದು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ನಾವು ಏನ್ ಹೇಳ್ತೀವಲ್ಲ ನಮ್ಮ ಬುಕ್ ಬರ್ತದೆ. ಸೊ ಎಲ್ಲರೂ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ಈ ಮೈಕ್ರೋರೈಸ ಇತ್ತಿತ್ತಲಾಗಿ ವಿಜ್ಞಾನಿಗಳು ಕಂಡುಹಿಡಿದಿತ್ತು, ಆದ್ರೆ ನೈಸರ್ಗಿಕವಾಗಿ ಮುಂಚಿನಿಂದನೂ ಇತ್ತು. ಇದು ಏನಾಗುತ್ತೆ ನಿಮಗೆ, ಇದು ಮೈಕ್ರೋರೈಸ ಮಣ್ಣಲ್ಲಿ ಎಲ್ಲ ಕಡೆನೂ ಇರ್ತದೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ನಮ್ಮ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಒಂದು ವಾತಾವರಣ ಇವಾಗ ಬಿಜಾಪುರ್ ಒಂದು ತಗೊಳ್ತೀವಿ ಇಲ್ಲ ಧಾರವಾಡ ತಗೊಳ್ತೀವಿ, ಈ ಒಂದು ವಾತಾವರಣದಲ್ಲಿ ನಾವು ಆ ಮಣ್ಣಲ್ಲಿ ಇರೋತಕ್ಕ ಮೈಕ್ರೋರೈಸ್ ಅನ್ನ ನಾವು ತಗೊಂಡು ಅದನ್ನೇ ನಾವು ಹೆಚ್ಚಿಗೆ ಅದನ್ನ ಮಲ್ಟಿಪ್ಲೈ ಮಾಡಿ ಆ ಭಾಗಕ್ಕೆ ನಾವು ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಆ ಮೈಕ್ರೋರೈಸ ಚೆನ್ನಾಗಿ ಕೆಲಸ ಮಾಡ್ತದೆ. ಇಲ್ಲಾಂದ್ರೆ ನಾವು ಬೆಂಗಳೂರಿಂದ ನಾವು ತಂದು ಇಲ್ಲಿ ಬಿಟ್ರೆ ಆ ಮೈಕ್ರೋರೈಸ ಸ್ವಲ್ಪ ಕಡಿಮೆನೆ ಕೆಲಸ ಮಾಡಬಹುದು, ಯಾಕಂದ್ರೆ ಅದು ವಾತಾವರಣ ಬೇರೆ, ಇದು ಮಣ್ಣಿನ ಗುಣಮಟ್ಟ ಬೇರೆ, ವಾತಾವರಣ ಬೇರೆ. ಸೊ ಹಾಗಾಗಿ ನಾವು ಎಲ್ಲಿ ನಾವು ಸಂಶೋಧನೆ ಮಾಡ್ಬೇಕಂತಿದೀವಲ್ಲ ಅಲ್ಲಿಂದನೇ ಈ ಮೈಕ್ರೋರೈಸ್ ಅನ್ನ ತಗೊಂಡ್ಬೇಕು. ಆ ಮಣ್ಣಿಂದನೇ ತಗೊಂಡು ಅದನ್ನ ನಾವು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಿ ರೈತರಿಗೆ ಕೊಡೋದ್ರಿಂದ ರೈತರುಗಳು ಒಳ್ಳೆ ಒಂದು ಫಲವನ್ನು ಪಡೆಯಬಹುದಂತ ನನ್ನ ಒಂದು ಅನಿಸಿಕೆ. ಇದೊಂಥರ ಶಿಲೀಂಧ್ರ ಅಂತ ಹೇಳಿ, ಶಿಲೀಂಧ್ರ ನೋಡ್ಲಿಕ್ಕೆ ಒಂಥರ ನಮ್ಮ ಜೇಡ ಕಟ್ಟಿರುತ್ತಲ್ಲ ಆ ರೀತಿ ಇರುತ್ತೆ, ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದು ಏನಾಗುತ್ತಂದ್ರೆ ಇದು ಒಂದು ಸಣ್ಣ ಸ್ಪೋರ್ಸ್ ಟೈಪ್ ಇರ್ತದೆ ಮಣ್ಣಲ್ಲಿ, ಅದು ನಮ್ಮ ಕಣ್ಣಿಗೆ ಹೆಚ್ಚಿಗೆ ಕಾಣೋದಿಲ್ಲ, ನಾವೇನು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಬಟ್ ಈ ಸ್ಪೋರ್ಸ್ ಏನಾಗುತ್ತೆ, ಒಂದು ಒಳ್ಳೆ ವಾತಾವರಣ ಗಿಡಗಳು ಬಂದಿದ ತಕ್ಷಣ ಸ್ಪೋರ್ಸ್ ಹುಟ್ಟುತ್ತದೆ, ಜರ್ಮಿನೇಟ್ ಅಂತ ಹೇಳ್ತೀವಿ. ಹುಟ್ಟಿದ ತಕ್ಷಣ ಅದು ಈ ಸ್ಪೋರ್ಸ್ ಗಳು ಒಂದು ಐಫೆ ಅಂತ ಒಂದು ಸ್ಟ್ರಕ್ಚರ್ ಮಾಡಿ ನಮ್ಮ ಒಂದು ಈ ಬೇರು ಒಳಗಡೆ ಹೋಗಿ ಅದು ಎಲ್ಲ ಕಡೆ ಅದು ಸಂಚರಿಸಿ ಆ ನಂತರ ಮಣ್ಣಲ್ಲಿರೋತಕ್ಕ ಈ ರಂಜಕ ಇಲ್ಲ ತೇವಾಂಶ ಇವನ್ನೆಲ್ಲ ಹೀರ್ಕೊಂಡು ಬೆಳೆಗಳಿಗೆಲ್ಲ ಕೊಡ್ತದೆ. ಅಂದ್ರೆ ಒಂದು ಮಣ್ಣು ಮತ್ತು ಬೆಳೆಗಳ ಒಂದು ಎರಡಕ್ಕೂ ಇದು ಗೆಳೆತನ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಪೋಷಕಾಂಶಗಳನ್ನ ತಂದು ಬೆಳೆಗಳಿಗೆ ಕೊಡುವಂತದ್ದು. ಸರಿಯಾಗಿ ಹೇಳಿದ್ರೆ ಅದು ಇದು ಕೆಲಸನ ಅದೇ. ಸೊ ಇದನ್ನ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಇವಾಗ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಇವಾಗ ಇದಕ್ಕೆ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಇವಾಗ ನಾವು ಮೊನ್ನೆ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಒಂದು ಮೀಟಿಂಗ್ ಅಲ್ಲಿ ಈ 2 ಟೆಕ್ನಾಲಜಿಗಳನ್ನು ನಾವು ಕೊಟ್ಟಿದೀವಿ. ಒಂದು ಗೋಧಿಯಲ್ಲಿ ಮೈಕ್ರೋರೈಸ ಮತ್ತೆ ಕಡಲೆಯಲ್ಲಿ ಮೈಕ್ರೋರೈಸ. ನಾವು ಯಾಕೆ ಮೈಕ್ರೋರೈಸ ಗೋಧಿ ಮತ್ತೆ ಕಡಲೆ ತಗೊಂಡ್ವಿ ಅಂದ್ರೆ ಈ 2 ಬೆಳೆಗಳು ಇತ್ತೀಚೆಗೆ ನೋಡಿದ್ರೆ ಯಾವಾಗ್ಲೂ ಒಂಥರ ತೇವಾಂಶ ಕಡಿಮೆ ಇರೋ ಪರಿಸ್ಥಿತಿ ಬರ್ತಾ ಇರ್ತದೆ, ಹಿಂಗಾರಿಯಲ್ಲಿ ಬರ್ತಾ ಇದೆ. ಇಂಥ ಒಂದು ಬೆಳೆಗಳಿಗೆ ನಾವು ಏನ್ ವಿಚಾರ ಮಾಡಿದ್ವಿ, ಇದಕ್ಕೆ ಮೈಕ್ರೋರೈಸ್ ಅನ್ನ ಕೊಟ್ಟು ನೋಡೋಣ ಅಂತ ಕೊಟ್ಟಿವಿ. ಅದನ್ನು ಒಂದು 2 ವರ್ಷ ನಾವು ರೈತರ ಹೊಲದಲ್ಲಿ ಮಾಡಿದ್ಮೇಲೆ ಏನ್ ಕಂಡು ಬಂತಂದ್ರೆ, ಒಂದು ರೈತರು ಹೇಳಿದ್ರು, ಸರ್ ಒಂದು ನೀರಾವರಿ ಕೊಟ್ಟು ನಮಗೆ ಒಳ್ಳೆ ಒಂದು ಈಲ್ಡ್ ಬಂದಿದೆ ಅಂತ ರೈತರ ಬಾಯಿಂದ ನಾವು ಕೇಳಿದ್ವಿ. ಇದು ಒಂಥರ ಒಳ್ಳೆ ಒಂದು ಇದು. ಸೊ ಇವಾಗ ನಾವು ಯೂನಿವರ್ಸಿಟಿ ರೆಕಮೆಂಡೇಶನ್ ಅಲ್ಲಿ ಅದನ್ನ ನಾವು ಎಂಟರ್ ಮಾಡ್ಬಿಟ್ಟಿವಿ. ಇವಾಗ ಅಂದ್ರೆ ನೀವು ಎಷ್ಟು ಹಾಕಬೇಕಂದ್ರೆ 8 ಕೆಜಿ ಮೈಕ್ರೋರೈಸ ಒಂದು 200 kg ಜೈವಿಕ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನ ನೀವು ಬಿತ್ತೋ ಸಾಲಿನ ಮಣ್ಣಿನಲ್ಲಿ ಹಾಕಿ ನೀವು ಬಿತ್ತನೆ ಮಾಡಿದ್ರೆ ನಮಗ್ ಕಂಡು ಬಂದಂಗೆ ಗೋಧಿಯಲ್ಲಿ ಸುಮಾರು 12% ಇಳುವರಿ ಹೆಚ್ಚಿಗೆ ಆಗಿದೆ. ಇದು ಒಂದು ಹಿಂಗಾರಲ್ಲಿ ನಾನು ಮಾತಾಡ್ತಾ ಇರೋದು, ಅಲ್ಲಿ ಒಂದೇ ಒಂದು ನೀರಾವರಿ ಕೊಟ್ಟಿದ್ದಾರೆ ರೈತರು. ಮತ್ತೆ ಕಡಲೆಯಲ್ಲಿ ಸುಮಾರು 14% ಇಳುವರಿ ಹೆಚ್ಚಿಗೆ ಆಗಿದೆ. ಸೊ ರೈತರಿಗೆ ತುಂಬಾ ಖುಷಿ ಆಗಿದೆ ನಮ್ಮ ಕಲ್ಚರ್ಸ್ ಎಲ್ಲ ಯೂಸ್ ಮಾಡಿ. ಸೊ ನಾ ಏನ್ ಹೇಳೋದಪ್ಪ ಅಂದ್ರೆ ಎಲ್ಲರೂ ಈ ತರ ಒಂದು ನೀವೆಲ್ಲ ಇವಾಗ ಮುಂಗಾರು ಇದಕ್ಕೆಲ್ಲ ನೀವು ಸೋಯಿಂಗ್ ಮಾಡಕ್ ಹೋಗುವಾಗ ಈ ಮೈಕೋರೈಸ್ ಅನ್ನ ನನಗೆಲ್ಲರೂ ಗೊತ್ತಿದೆ, ನೀವು ರೈಸೋಬೀಮ್ ಯೂಸ್ ಮಾಡ್ತೀರಾ, ರಂಜಕ ಕರಗಿಸೋ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀರಾ, ಅದ್ರ ಜೊತೆಯಲ್ಲಿ ಈ ಮೈಕೋರೈಸಾನು ಎಲ್ಲ ಬೆಳೆಗಳಿಗೆ ಹಾಕ್ಬೋದು ನೀವು. ನಾನು ಕಡಲೆ ಮತ್ತೆ ಗೋಧಿ ಮಾತ್ರ ಅಲ್ಲ, ನಾವು ಅದರಲ್ಲಿ ಸಂಶೋಧನೆ ಮಾಡಿದೀವಿ. ನೀವು ಎಲ್ಲ ಬೆಳೆ ಸೋಯಾಬೀನ್ ತಗೊಳ್ತೀರಾ, ಇವಾಗ ಸೋಯಾಬೀನ್ ಗೆ ನೀವು 200 kg ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರ ನಮ್ಮಲ್ಲಿ ಇಲ್ಲ ರೀ ಸಾಹೇಬ್ರೆ ಅಂದ್ರೆ ನಡೀತದೆ. ನೀವ್ ಏನ್ ತಗೊಳ್ರಿ, ನಿಮ್ಮಲ್ಲಿ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ ಅದ್ರಲ್ಲಿ ಮಿಕ್ಸ್ ಮಾಡಿನೂ ಹಾಕ್ಬಹುದು. ಸೊ ಈ ತರ ಮಾಡೋದ್ರಿಂದ ಖಂಡಿತವಾಗಿ ನೀವು ಇಳುವರಿಯನ್ನು ಹೆಚ್ಚಿಸಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ಎಷ್ಟೋ ಕೃಷಿ ಪದ್ಧತಿಗಳು ಇದಾವು, ಸಾವಯವ ಕೃಷಿ ಪದ್ಧತಿ ಅಂತೀವಿ, ನೈಸರ್ಗಿಕ ಕೃಷಿ ಪದ್ಧತಿ ಅಂತೀವಿ, ಅಥವಾ ಏಕ ಬೆಳೆ ಪದ್ಧತಿ ಅಥವಾ ಬಹು ಬೆಳೆ ಪದ್ಧತಿ, ಹಿಂಗೆಲ್ಲಾನು ಇರುತ್ತೆ. ನೈಸರ್ಗಿಕ ಕೃಷಿಕರ ಅನುಭವ ಏನು ಅಂತ ಅಂದ್ರೆ ಅವರು ಆರ್ದ್ರತೆ, ಹೊದಿಕೆ, ಅದಕ್ಕೆ ತೇವಾಂಶ ಇಂಥವೆಲ್ಲನು ಒಂದು 4 ಇದನ್ನ ಮಾಡ್ತಾ ಇರ್ತಾರೆ. ನಾವು ಹೊದಿಕೆ ಹಾಕೋದ್ರಿಂದ ಅಲ್ಲಿ ತೇವಾಂಶ ಅಲ್ಲೇ ಉಳಿಯುತ್ತೆ, ಅಲ್ಲಿ ತೇವಾಂಶ ಅಲ್ಲೇ ಉಳಿಯೋದ್ರಿಂದ ಇಂಥ ಮೈಕೋರೈಸ್ ಅನ್ನುವಂಥ ಜೀವಿಗಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ತೇವಾಂಶವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರತಿ ವರ್ಷ ಅವುಗಳ ಸಂಖ್ಯೆ ಜಾಸ್ತಿ ಹಾಕುವಂತ ಹೋದಂಗೆಲ್ಲ ನಮ್ಮ ತೋಟಕ್ಕೆ ಒಂದು ಸುಸ್ಥಿರತೆ ಬರುತ್ತೆ, ಮುಂದೆ ನಾವು ಹಾಕುವ ಅವಶ್ಯಕತೆನೆ ಇಲ್ಲ, ಇಂಥವೆಲ್ಲನೂ ಹೇಳ್ತಾ ಇರ್ತಾರೆ. ಇದು ಏನಂದ್ರೆ ಇದು ನೀವ್ ಹೇಳಿದ್ದು ನಾನು ಒಪ್ಕೊಳ್ತೀನಿ. ನಾನು ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ಈ ಸೂಕ್ಷ್ಮ ಜೀವಾಣುಗಳು ಮಣ್ಣಲ್ಲಿ ಇರತಕ್ಕದು ಒಂದೇ ಒಂದು ಯೂನಿಫಾರ್ಮ್ ಪಾಪ್ಯುಲೇಷನ್ ಅಲ್ಲಿ ಇರಕ್ ಒಮ್ಮೊಮ್ಮೆ ಆಗುದಿಲ್ಲ. ಯಾಕಂತಂದ್ರೆ ಒಮ್ಮೊಮ್ಮೆ ನಾವ್ ಏನ್ ಮಾಡ್ತೀವಿ, ಹೊಲಗಳಿಗೆ ಒಂದು ಕಳೆನಾಶಕನು ಹೊಡಿಬಹುದು, ಇಲ್ಲ ಯಾವ್ದೋ ಒಂದು ಕೀಟನಾಶಕನು ಹೊಡಿಬಹುದು. ನೈಸರ್ಗಿಕ ಕೃಷಿ ಒಳಗೆ ಇನ್ನೊಂದು ಮಾಡಲ್ಲ, ಓಕೆ, ಆ ಕೃಷಿಯಲ್ಲಿ ಸಾಧ್ಯತೆ ಇದೆ ಅಂತ ನಾನು ಅಲ್ಲ ಆ ಪದ್ಧತಿಯಲ್ಲಿ ಹೇಳ್ತಾ ಇಲ್ಲ, ನಾನು ರೆಗ್ಯುಲರ್ ಪದ್ಧತಿಯಲ್ಲಿ ಹೇಳ್ತಾ ಇದ್ದೇನೆ. ಇವಾಗ ರೈತರಿಗೆ ನಾನು ಇವಾಗ ಆ ಒಂದು ಪದ್ಧತಿ ಅಲ್ಲಿ ಓಕೆ, ಅದರಲ್ಲಿ ಹೆಚ್ಚಿಗೆ ಒಂದು ಇತರ ಸೂಕ್ಷ್ಮ ಜೀವಾಣುಗಳು ಹೆಚ್ಚಿಗೆನೆ ಇರ್ತದೆ, ಅದರಲ್ಲಿ ನಾನೇನು ಡೌಟ್ ಏನಿಲ್ಲ. ಬಟ್ ನನಗೆ ಒಂದು ಇಂಪಾರ್ಟೆಂಟ್ ನಾವು ಏನು ನಮ್ಮ ರೈತರಿಗೆ ಕೊಡಬೇಕಂತ ಒಂದು ತಲೆಯಲ್ಲಿ ಬಂತಂದ್ರೆ, ಇವಾಗ ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ, ಅದೇನು ಇನ್ಆರ್ಗಾನಿಕ್ ಅಗ್ರಿಕಲ್ಚರ್ ಅಂತ ನಾನು ಹೇಳಬಹುದು. ಎಲ್ಲ ಎಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳು ಎಲ್ಲ ಯೂಸ್ ಮಾಡ್ತೀವಿ, ಒಂದೇ ಒಂದು ಹೇಳ್ಬೇಕಂದ್ರೆ ಇವಾಗ ಕಳೆನಾಶಕ ಯೂಸ್ ಮಾಡ್ತೀವಿ. ಇವಾಗ ನಾನು ಕಳೆನಾಶಕಗಳನ್ನು ನಾವು ಬೇಡ ಅಂತ ಹೇಳಿದ್ರು ರೈತರಿಗೆ ಸ್ವಲ್ಪ ಕಷ್ಟನೇ ಆಗ್ತದೆ, ಯಾಕಂದ್ರೆ ಇವಾಗ ನಮಗೆ ಕೆಲಸಗಾರರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಸೊ ಕಳೆನಾಶಕಗಳು ಇಂಪಾರ್ಟೆಂಟ್. ಸೊ ನಾ ಏನ್ ಹೇಳ್ತೀನಿ, ಕಳೆನಾಶಕ ನೀವು ಒಡಿಯೋ ಹೊಲಗಳಲ್ಲಿ ಈ ಸೂಕ್ಷ್ಮ ಜೀವಾಣುಗಳ ಎಣಿಕೆ ಕಡಿಮೆ ಆಗ್ತಾ ಹೋಗ್ತಾನೆ ಇರ್ತದೆ. ಇದು ನಾವು ನೋಡಿದೀವಿ, ನಾವು ಇದನ್ನ ಹಲವಾರು ಒಂದು ಸಂಶೋಧನೆ ಮಾಡಿದ್ವಿ. ಏನಂದ್ರೆ ಒಂದು ಸಾಯಿಲ್ ಎನ್ಝೈಮ್ಸ್ ಅಂತ ಹೇಳ್ತೀವಿ. ಈ ಸಾಯಿಲ್ ಎನ್ಝೈಮ್ಸ್ ಅಂದ್ರೆ ಇವ ಎಲ್ಲಿಂದ ಬರ್ತದೆ ಅಂದ್ರೆ ಗಿಡದಿಂದ ಬರೋದಿಲ್ಲ, ಇವೆಲ್ಲ ನಮ್ಮ ಸೂಕ್ಷ್ಮ ಜೀವಾಣುಗಳಿಂದ ಬರೋದು. ಈ ಸಾಯಿಲ್ ಎನ್ಝೈಮ್ ಇಲ್ಲ ಅಂದ್ರೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಅದಕ್ಕೆ ಈ ನ್ಯೂಟ್ರಿಯೆಂಟ್ಸ್ ಬೇಕೋ ಅದನ್ನ ಕನ್ವರ್ಟ್ ಮಾಡಿಕೊಡೋದೇ ಈ ಎನ್ಝೈಮ್ಸ್. ಈ ಎನ್ಝೈಮ್ಸ್ ಎಲ್ಲಿಂದ ಬರ್ತದೆ ಅಂದ್ರೆ ಬ್ಯಾಕ್ಟೀರಿಯಿಂದ ಬರುತ್ತೆ, ಶಿಲೀಂಧ್ರದಿಂದ ಬರುತ್ತೆ. ಸೊ ಈ ಎನ್ಝೈಮ್ಸ್ ನಾವು ನೋಡುವಾಗ, ಫಾರ್ ಎಕ್ಸಾಂಪಲ್ ಡಿಹೈಡ್ರೋಜಿನೇಸ್ ಎನ್ಝೈಮ್ ಆಕ್ಟಿವಿಟಿ, ಫಾಸ್ಫೇಟೇಸ್, ಯೂರಿಯೇಸ್ ಇಂತ ಎನ್ಝೈಮ್ ಎಲ್ಲ ನಾವು ನೋಡುವಾಗ ಕಳೆನಾಶಕ ಒಡೆಯೋ ಜಾಗದಲ್ಲಿ ಇವು ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇದೆ. ಇದು ಒಂದು ಒಳ್ಳೆ ಒಂದು ಇದೆಲ್ಲ ಬೆಳವಣಿಗೆನೆ ಅಲ್ಲ. ಸೊ ನಾನು ಅದಕ್ಕೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ನಾವು ಎಷ್ಟು ಒಂದು ಸೂಕ್ಷ್ಮ ಜೀವಾಣುಗಳು ಈ ಕಳೆನಾಶಕ ಹೊಡೆದು ನಾವು ತೆಗಿತೀವಲ್ಲ, ಅದನ್ನ ಅಷ್ಟು ನಾವು ತಿರುಗ ಬಿಡಬೇಕು. ಸೊ ಅದಕ್ಕೆ ನಮ್ಮ ಒಂದು ಯೂನಿವರ್ಸಿಟಿಗಳಲ್ಲಿ ನಾವು ಇದನ್ನ ಮಾರಾಟ ಮಾಡ್ತೀವಿ, ಬಯೋಫರ್ಟಿಲೈಸರ್ಸ್. ಸೊ ರೈತರು ಕಳೆನಾಶಕ ಹೊಡೆದ್ರೆ ಒಂದು 20% ಹೋಯ್ತಪ್ಪ ಈ ವರ್ಷ. ಸೊ ನಾವು ಬೀಜ ಉಪಚಾರನೋ ಇಲ್ಲ ನಾನೇನ್ ಹೇಳಿದೆ ಈ ತರ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಹಾಕೋದಿಂದನೋ ಈ ಕಳ್ಕೊಂಡಿದ್ದ ನಾವು ಎಲ್ಲಾ ಸೂಕ್ಷ್ಮ ಜೀವಾಣುಗಳನ್ನು ಪಡಿಬಹುದು. ಸೊ ಈ ತರ ಒಂದು ಇದು ನೀವೇನ್ ಹೇಳಿದ್ರಲ್ಲ ಆ ತರ ಒಂದು ಇದರಲ್ಲಿ ಡೆಫಿನೆಟ್ಲಿ ಆಗೋದು ಇಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚಿಗೆನೆ ಇರ್ತದೆ, ಯಾಕಂದ್ರೆ ಅದಕ್ಕೆ ವಾತಾವರಣ ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ನಾವು ಇದನ್ನ ಸ್ವಲ್ಪ ವಿಚಾರ ಮಾಡಿ ನಾವು ಇದು ಒಂದು ಪದ್ಧತಿನ ಎಲ್ಲಾ ರೈತರು ಮಾಡಬೇಕು. ಇವಾಗ ನೀವೆಲ್ಲ ಬಿತ್ತನೆ ಮಾಡಕ್ ಹೊರಡ್ತಾ ಇದ್ರಿ, ಈ ಒಂದು ಸನ್ನಿವೇಶದಲ್ಲಿ ನಾನು ಏನ್ ಹೇಳ್ಬೇಕಂದ್ರೆ, ನೀವೆಲ್ಲರೂ ಸೂಕ್ಷ್ಮ ಜೀವಾಣುಗಳು ಅದು ರೈಸೋಬಿಯಂ ಇರ್ಬೋದು, ರಂಜಕ ಕರಗಿಸೋ ಬ್ಯಾಕ್ಟೀರಿಯಾ ಇರ್ಬೋದು, ಮೈಕೋರೈಸಾ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಇವನ್ನೆಲ್ಲ ನೀವು ಉಪಯೋಗ ಮಾಡಿಕೊಂಡು ಒಳ್ಳೆ ಒಂದು ಬೆಳೆಯನ್ನು ತಗೊಂಡು ಅದೇ ಒಂದು ನಿಟ್ಟಿನಲ್ಲಿ ನಿಮ್ಮ ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗ್ಬೇಕಂತ ನನ್ನ ಒಂದು ಆಸೆಗಳು. ಮತ್ತೆ ಈ ಜೈವಿಕ ಗೊಬ್ಬರಗಳು ಕಡಿಮೆ ಖರ್ಚು ಕೂಡ ನಮ್ಮ ಮಣ್ಣಿಗೂ ಕೂಡ ಯಾವುದೇ ರೀತಿ ಹಾನಿ ಮಾಡೋದಲ್ಲ, ಬೆಳೆಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಇವಂತರ ಪರಿಸರ ಸ್ನೇಹಿಗಳೇ. ಹಾಗಾಗಿ ಇಂತಹ ಬೆಳೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಉಪಯೋಗಿಸಲಿ. ಡಾಕ್ಟರ್ ಜೋನ್ಸ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು, ಒಟ್ಟಾರೆ ಈ ಮೈಕೋ ರೈತ ನಮ್ಮ ಕೃಷಿಯೊಳಗೆ ನಮ್ಮ ಬೆಳೆಗಳನ್ನ ಬೆಳೆಯುವಂತಹ ಸಂದರ್ಭದೊಳಗೆ ಹೇಗೆ ಅವುಗಳನ್ನ ಬಳಸ್ಕೋಬೇಕು, ಮತ್ತೆ ಅದರಿಂದ ಏನೇನು ಅನುಕೂಲ ಆಗುತ್ತೆ, ಅದರಲ್ಲಿ ಮುಖ್ಯವಾಗಿ ಮೈಕೋ ರೈತ ಎಷ್ಟು ಪ್ರಮುಖವಾದ ಸೂಕ್ಷ್ಮಾಣು ಜೀವಿ ಅನ್ನೋದನ್ನ ತಿಳಿಸಿದ್ರಿ. ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಸೂಕ್ಷ್ಮಾಣು ಜೀವಿಗಳು ಮತ್ತು ಕೃಷಿ ಈ ಕುರಿತು ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಪಿ ಜೋನ್ಸ್ ನಿರ್ಮಲ್ನಾಥ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ ವಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. का पानी भी बंद, लैंड स्लाइड होने के लक्षण. अरे सब लोग इकट्ठे हो, क्या खबर है डाक बाबू? खबर कुछ ठीक नहीं है काका, लैंड स्लाइड होने का खतरा है. अरे किसी सुरक्षित स्थान पर चलना पड़ेगा. ऐसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो. लैंड स्लाइड हुआ था और इसके दोबारा आने के आसार. आपके हित में तत्पर NDMA. ಇಂದಿನ ಜನಪದ ಸಂಗೀತದಲ್ಲಿ ಗಮಲಾಬಾಯಿ ವಾಸು ರಾಥೋಡ್ ಅವರಿಂದ ಲಮಾಣಿ ಸಂಪ್ರದಾಯದ ಪದಗಳು. ಕೈಯ ತಳಗೆ ಮಾರುತ್ತ ಸಳಕೆ ಮಾರು ಚಂದ ಸಿರತಿಯ ಕೈ ಚಳಕೆ ಮಾರು ಚಂದ ಸುರತಿಯ ಕೈ ಚಳಕೆ ಮಾರು ಚಂದ ಸುರತಿಯ ಜಂಗಿಯ ದಾರಿಯೇ ಲಾಲಿ ಬಾಗೇಡಿ ಜಂಗಿಯ अड़ी देवड़े में पूजा चल रोता अड़ी देवड़े में पूजा चल रोता अड़ी देवड़े में पूजा चल रोता अड़ी देवड़े में पूजा चल रोता अड़ी ಬರಿಯ ಬನ್ ಕಡಿಯೇ